ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಸಮಯ ಸರಿಯಾಗಿ 6:50:32 ಇದೀಗ ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಮೌಸಮ ಕೀ ಬರ್ಖಾ ಹೋ ಕೀಡಾ ಲಗೇ ಖೇತ ಮೇ ಯಾ ದುವಿಧಾ ಹೋ ಬಹುತ್ ಹೀ ಕಮ್ ಪ್ರೀಮಿಯಂ ಪೇ ಪೂರಿ ಹೋ ಭರ್ಪಾಯೀ ಫಸಲ್ ಬೀಮಿತ ರಹೇ ಕಟಾಯೀ ಕೇ ಬಾದ್ ಭೀ ಭಾಯೀ ಹಾಂ ರಿಣೀ ಯಾ ಅರಿಣೀ ಅಬ ಹರ್ ಕಿಸಾನ್ ಲಾಭ ಉಠಾಯೇ ಏಕ ಮೌಸಮ ಕದರ್ ಹೈ ಸಬ್ ಕಿಸಾನ್ ಬೀಮಾ ಕರಾಯೇ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋ ಹರ್ ಕಿಸಾನ್ ಮುಸ್ಕಾಯೇ ಕೃಷಿ ಔರ್ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹಲಸಿನ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ವಡೇರಹಳ್ಳಿಯ ಪ್ರಗತಿಪರ ಕೃಷಿಕ ಬಿವಿ ಬೈರೇಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ರೈತ ಬಾಂಧವರೇ, ಈಗಿನ ನಮ್ಮ ಜೊತೆ ಹೊಳಲ್ಕೆರೆ ತಾಲೂಕು ಜಿ ವಡೇರಹಳ್ಳಿಯ ಪ್ರಗತಿಪರ ಕೃಷಿಕರಾದ ವಿಸಿ ಬೈರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇದನ್ನ ಹಲಸಿನ ಕೃಷಿಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ಬೈರೇಶ್ ಅವರೇ, ಈ ಕಾರ್ಯಕ್ರಮ ಸ್ವಾಗತಾಗ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಬೈರೇಶ್ ಅವರೇ, ನಿಮ್ದು 8 ಎಕರೆ ಜಮೀನು ಇದೆ? ಸರ್ ನಮ್ದು 5 ಎಕರೆ ಜಮೀನು ಇದೆ. 5 ಎಕರೆ ಜಮೀನು ಇದೆ. 5 ಎಕರೆಯಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರ? ಅಡಿಕೆ, ತೆಂಗು, ಹಲಸು, ಆಮೇಲೆ ಮತ್ತೆ ಒಂದ್ ಸ್ವಲ್ಪ ಹಣ್ಣಿನ ಸ್ಪೋರ್ಟ್ಸ್ ಎಲ್ಲ ಹಾಕಿದೀವಿ. ಅಡಿಕೆ, ತೆಂಗು ಇದೆಲ್ಲ ಅಲ್ಲೇ ಫಸಲು ಬರ್ತಾ ಇದೆ? ಸರ್ ಬಸ್ತಿದೆ, ಬರ್ತಾ ಇದೆ. 10 ವರ್ಷ 12 ವರ್ಷದಲ್ಲಿ ಬರ್ತಾ ಇದೆ. ಈ ಹೆಚ್ಚು ಈಗ ಅಡಿಕೆ ತೆಂಗು ಬೆಳೀತಿದ್ದಂತ ರೈತರು ಈ ಹಲಸು ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಬಟ್ ಏನಾಗಿದೆ ಅಂದ್ರೆ, ಇವತ್ತು ಸಮಸ್ಯೆ ಹೆಂಗಿದೆ ಅಂದ್ರೆ, ನಮ್ಮಲ್ಲಿ ದಿನ ದಿನಕ್ಕೂ ಬೆಳಗ್ಗೆ ಕರೆದ್ರು ಚಾಲೆಂಜ್ ಬದುಕಾಗಿದೆ ರೈತರಿಗೆ. ನೆಮ್ಮದಿ ಅನ್ನೋದು ಕಳ್ಕೊಂಡ್ಬಿಟ್ಟಿದೀವಿ. ಏನಾಗಿದೆ, ಇವತ್ತು ಬೋರು ಚೆನ್ನಾಗಿದ್ರೆ ಬೆಳೆ ಬರ್ತಾ ಇಲ್ಲ, ಬೆಳೆ ಚೆನ್ನಾಗಿದ್ರೆ ನೀರಿಲ್ಲ. ಯಾಕೆಂದ್ರೆ ದಿನಾನು ನಾವು ಬದುಕಿನ ಜೊತೆಗೆ ಜಂಜಾಟ ಆಯ್ತೀವಿ. ಈಗೇನಾಗಿದೆ, ಒಂದು 2 ಎಕರೆ ಜಮೀನನ್ನ ನಾವು ಅಡಿಕೆ ಕಟ್ತಾ ಇದೀವಿ. 1 ಎಕರೆ ಕನಿಷ್ಠ ಅಂದ್ರೆ 5 ಲಕ್ಷ ಖರ್ಚು ಮಾಡಲೇಬೇಕು. ತಂತಿ ಬೇಲಿ, ಬೋರು, ಅದೆಲ್ಲ ಒಂದು ಅದಕ್ಕೆಲ್ಲ ಒಂದು ನಿವಾರಣೆ ಮಾಡಕ್ಕಂದ್ರೆ 5 ಲಕ್ಷ ಬೇಕು. 5 ಲಕ್ಷ ಅಂದ್ರೆ ನಮಗೆ ಕನಿಷ್ಠ ಹೆಂಗೆ ಬರ್ತೀವಿ ಯೂನಿಫಾರ್ಮ್ ಅಂದ್ರೆ, ಒಂದು 6 ವರ್ಷದಲ್ಲಿ ಫಸಲು ಬರುತ್ತೆ. ಫಸಲು ಬರಲೇಬೇಕು. ಈ ಫಸ್ಟೇ ನಾವು 5 ಲಕ್ಷ ಬಂಡವಾಳ ಹಾಕಿ ಮತ್ತೆ 6 ವರ್ಷ ತನಕ ನಾವು ಅದನ್ನ ವೇಟ್ ಮಾಡೋದಕ್ಕೆ ಎಷ್ಟು ಕಷ್ಟ ಅಂದ್ರೆ, ಬಹಳ ಅದನ್ನ ವರ್ಷ ವರ್ಷಕ್ಕೆ ಅದಕ್ಕೆ ಬಂಡವಾಳ ಹಾಕ್ತಾ ಹೋಗ್ತಿವಿ ಹೊರತು ಮತ್ತೆ ಆದಾಯ ಇಲ್ಲ ಅದ ಅಂತ. ಇದ್ರ ಜೊತೆಗೆ ಏನಾಯ್ತು, ಒಂದು ದೊಡ್ಡ ಸವಾಲು ಹೆಂಗೆ ಅಂತಂದ್ರೆ, ಸವಾಲು ನಮಗೆ ಇದು ಹುಡುಕ್ತಾ ಹೋದಾಗ ನಮ್ಮ ಒಂದು ಬೇರೆ ಕೇರಳ ಬಂತು, ಈ ಕಡೆ ನಮ್ಮ ಕೊಪ್ಪದಲ್ಲಿ ಈಗ ಆಲ್ರೆಡಿ ಬೆಳೆ ಬಂತು, ಇವು ನೋಡ್ತಾ ಹೋದಾಗ ಅದ್ರ ಬಗ್ಗೆ ನಾವು ಬಹಳ ಸ್ಟಡಿ ಮಾಡ್ತಾ ಹೋದೆ. ಇಲ್ಲಿ ಅಲ್ಲೇನಾಯ್ತು ನನಗೆ ನೋಡ್ತಾ ಹೋದಾಗ, 1 ಎಕರೆಗೆ ಇವತ್ತು ಒಬ್ಬ ರೈತ, ನಾವು ಮೆಕ್ಕೆಜೋಳ ಬೆಳಿತೀವಿ, ಶೇಂಗಾ ಬೆಳಿತೀವಿ, ಸಾವೆ ನವಣೆ ಬೆಳಿತೀವಿ, ರಾಗಿ ಬೆಳಿತೀವಿ ಅಲ್ವಾ. ಅಲ್ಲಿ 1 ಎಕರೆಯಲ್ಲಿ 5 ಕ್ವಿಂಟಲ್ 10 ಕ್ವಿಂಟಲ್ ಈ ತರ ಬೆಳೀತಾ ಹೋದಾಗ ಏನೇ ಕನಿಷ್ಠ ಅಂದ್ರೆ 1 ಲಕ್ಷದೊಳಗೆ ನಾವು ಆದಾಯ ಕಂಡ್ಕೋಬಹುದು, ಅದು ವರ್ಷಕ್ಕೊಂದು ಬೆಳೆ. ಆ ಯಾವ್ದು ನಮ್ಮ ಎಂತ ಭೂಮಿ ಆದ್ರೂ ಆದ್ರೂ, ಕಲ್ಲು ಬಂಜರು ನಮ್ಮ ಎರೆಭೂಮಿ ಯಾವ್ದಾರಾದ್ರೂ ಆದ್ರೂ ಪರವಾಗಿಲ್ಲ. ಆದ್ರೆ ಇದನ್ನ ನಾನೇನ್ ಮಾಡಿದೆ, ಈ 1 ಎಕರೆಯಲ್ಲಿ 4.5 ಲಕ್ಷ ಆದಾಯ ಸಿಗುತ್ತೆ ಅಂತಂದಾಗ, ಖರ್ಚಿಲ್ದಾನೆ ಅಂದಾಗ ನಾವು ಹುಡುಕ್ತಾ ಹೊರಟೆ. ಈ ಮೂಲ ಒಂದು ಸ್ವಲ್ಪ ಹುಡುಕ್ತಾ ಹೋದಾಗ ಎಡ್ಡು ಆಫೀಸ್ ವರ್ಗು ಹೋದ್ವಿ, ನೋಡೋಣ ಇದ್ರ ಬಗ್ಗೆ ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ನಾವ್ಯಾಕೆ ಹೋರಾಟ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಅಲಸಿನ ಕೃಷಿ ಬಗ್ಗೆ ಪೂರ್ತಿ ತಿಳ್ಕೊಂತ ಹೋದ್ವಿ. ತಿಳ್ಕೊಂತಾ ಹೋದಾಗ 100% ಖುಷಿ ಆಯ್ತು, ಏ ಇದು ನಮಗೆ ಸೂಟಬಲ್ ಇದೆ, ಖರ್ಚಿಲ್ಲ, ಸಾವಯವದಲ್ಲಿ ಮಾಡೋದು, ಕೆಮಿಕಲ್ ಇಲ್ಲ. ಇದು ಫಸ್ಟ್ ಏನಾಗುತ್ತೆ ನಮ್ದು ರೈತರು ನಾವೀಗ ಅಳವಡಿಸ್ಕೊಳ್ಳೋ ಒಂದು ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ನಮಗೆ ಕಂಪ್ನಿ ಜೊತೆಗೆ ಒಪ್ಪಂದ ಆಗತ್ತೆ. ಇದು ಒಪ್ಪಂದ ಕೃಷಿ, ಒಪ್ಪಂದ ಕೃಷಿ. ಯಾಕೆ ಅಂದ್ರೆ ನಾವು ಏನೇ ನಾವು ರಾಗಿ ಜೋಳ ಬೆಳಿಲಿ, ಮೆಕ್ಕೆಜೋಳ ಬೆಳಿಲಿ, ನಾವು ಮಾರ್ಕೆಟ್ ಹುಡುಕ್ಬೇಕು ಅಲ್ವಾ. ಮಾರ್ಕೆಟ್ ಹುಡುಕಂತ ನಾವು ಒಳಗ ಹೋದಾಗ, ಗೇಟ್ ಇಂದ ಒಳಗ ಹೋದಾಗ ಅವ್ರು ಹೇಳ್ದಂಗ್ ನಾವು ಕೇಳಂತ ಪರಿಸ್ಥಿತಿ ಅಲೆ ನಿರ್ಮಾಣ ಆಗಿದೆ ಅಲ್ವಾ. ಅಲ್ಲಿ ಹಂಗೆ ನಮ್ಮನ್ನ ಸುಲಿತಾರೆ ಅಂದ್ರೆ ನಾವು ಅಲ್ಲಿ ಸುಲಿಸ್ಕೊಂಡ್ಬಿಟ್ಟಿದೀವಿ. ಇದಂಗಲ್ಲ, ಇದು ಫಿಕ್ಸ್ ರೇಟ್, ಫಿಕ್ಸ್ ರೇಟ್ ಇರುತ್ತೆ. ಈಗ ಇಷ್ಟಕ್ಕೆ ನಮಗೆ ಫಿಕ್ಸ್ ಅಂದ್ರೆ 5 ವರ್ಷ ತನಕನು ಅದೇ ರೇಟ್ ಅಲ್ಲಿ ಇರುತ್ತೆ. ಆದ್ರೇನೆ ಫಸ್ಟ್ ಏನ್ ಮಾಡ್ಬೇಕು, ನಮಗೆ ಸಸಿ ಅದ್ರ ಜೊತೆಗೆ ಸಾವಯವ ಗೊಬ್ಬರ ಎರಡೂ ಸೇರಿ 93,000 ರೂಪಾಯಿ ನಾವು ಕಂಪ್ನಿಗೆ ಕಟ್ಟಬೇಕು. ಯಾವಾಗ ಅಗ್ರಿಮೆಂಟ್ ಆದ್ಮೇಲೆ, ಅಗ್ರಿಮೆಂಟ್ ಅಲ್ಲಿ ಏನಿರುತ್ತೆ, ಪೂರ್ತಿ ಲೀಗಲ್ ಅಲ್ಲಿ ಇರುತ್ತೆ ಕಂಪ್ನಿಗೂ ರೈತರಿಗೂ. ರೈತರು ಏನ್ ಬೇಕಾದ್ರೂ ಕಂಪ್ನಿ ಮೇಲೆ ಹೋರಾಟ ಮಾಡಬಹುದು, ಅಷ್ಟು ಪವರ್ಫುಲ್ ಅಗ್ರಿಮೆಂಟ್ ಅಲ್ಲಿರುತ್ತೆ, ಯಾವುದು ಎದುರಂತ ಅವಶ್ಯಕತೆ ಇಲ್ಲ. ಅವಾಗ ಏನಾಗುತ್ತೆ, ಇಲ್ಲಿ ಏನಾಯ್ತು, 1 ಎಕರೆಗೆ 300 ಸಸಿ ಕೂರ್ತಾವೆ ಸರ್. 1 ಎಕರೆಗೆ 300 ಸಸಿ ಕೂರುತ್ತೆ ಅಂದ್ರೆ ಅಂತ 10-15 ಗಿಡದಿಂದ ಸಾಲಿಂದ ಸಾಲಿಗೆ 15 ಅಡಿ, ಗಿಡದಿಂದ ಗಿಡಕ್ಕೆ 10 ಅಡಿ ಅಂತರ ಇರ್ಲೇಬೇಕು. ಇಷ್ಟು ಅಂದ್ರೆ 300 ಸಸಿ ಅದು ಕೂರುತ್ತೆ. 300 ಸಸಿ ಕೂರಿದಾಗ ಏನಾಗುತ್ತೆ, ನಮಗೆ ನೀರಿನ ನಿವಾರಣೆ ಬಹಳ ಕಮ್ಮಿ. ಅದಕ್ಕೆ ನಮಗೆ ಅಡಿಕೆ ಗಿಡಕ್ಕೆ ಏನು ನಾವು ನಮ್ಮ ನೀರು ಉಣಿಸ್ತೀವೋ ಅಷ್ಟು ಬೇಕಾಗಿಲ್ಲ. ವಾರಕ್ಕೆ 2 ಲೀಟರ್ ಬೇಕಾದ್ರೂ ಸಾಕಾಗುತ್ತೆ ನಮಗೆ ಫಸ್ಟಿನ ಹಂತದಲ್ಲಿ. ಹೋಗ್ತಾ ಹೋಗ್ತಾ ಅದಕ್ಕೊಂದು 2-3 ಲೀಟರ್ ನೀರಾಗುತ್ತೆ. ಯಾವಾಗ ಕೊಡ್ತೀವಿ ನಾವು, ಏನು ನಮಗೆ ಮಳೆ ಯಾವಾಗ ನಮಗೆ ಅದೊಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅವಾಗ ಕೊಡ್ತೀವಿ. ಇನ್ನ ಮಳೆ ಸ್ಟ್ರೈಕ್ ಬರೋಂತ ಒಂದು ಪ್ಲಾಂಟ್ಸ್ ಅದು. ಅಲ್ಲಿ ಏನಾಗುತ್ತೆ, ಇಲ್ಲಿ ಕೊಟ್ಟಾಗ 5 ವರ್ಷ ಅಗ್ರಿಮೆಂಟ್ ಆಗುತ್ತಲ್ವಾ, 2 ವರ್ಷದಲ್ಲಿ ಅದು ಆರಂಭ ಆಗುತ್ತೆ ನಮ್ದು ಬೆಳೆ. 2 ವರ್ಷಕ್ಕೆ ಆರಂಭ ಆಗಿದ್ದು 28 ವರ್ಷ ತನಕ ನಿರಂತರವಾಗಿ ನಮಗೆ ಬೆಳೆ ಬರ್ತಾ ಇರುತ್ತೆ. ನಮಗೆ ಅಗ್ರಿಮೆಂಟ್ ಆಗೋದು 5 ವರ್ಷಕ್ಕೆ. 5 ವರ್ಷಕ್ಕೆ ಯಾಕಾಗುತ್ತೆ ಅಂದ್ರೆ 5 ವರ್ಷದಲ್ಲಿ ರೇಟ್ ನ ವ್ಯತ್ಯಾಸ ನೋಡ್ಕೊಂಡ್ ಮತ್ತೆ ಅದನ್ನ ರಿನಿವಲ್ ಮಾಡುತ್ತೆ ಅದು ಕಂಪ್ನಿ. ಯಾವ್ದನ್ನ ಹೇಳಿ, ಈ ರೇಟ್ ನ ಮತ್ತೆ ಅದು ಅಗ್ರಿಮೆಂಟ್ ಪೂರ್ತಿ ಮಾಡ್ಕೊಳಲ್ಲ, ರೇಟ್ ನ ಜಾಸ್ತಿ ಆಗ್ಬಹುದು ಕಮ್ಮಿ ಆಗ್ಬಹುದು ಅದು ಗೊತ್ತಿಲ್ಲ, ಆದ್ರೆ ಜಾಸ್ತಿ ಆಗೋತ್ತು ಕಮ್ಮಿ ಆಗಲ್ಲ. 30 ರೂಪಾಯಿ ಕೆಜಿ ಸರ್, ಕೊಂಡ್ಕೊಂತಾರೆ 30 ರೂಪಾಯಿ, ಅಲ್ಲಿ 30,000 ರೂಪಾಯಿ ಟನ್ನು. 1 ಎಕರೆಗೆ 1 ಗಿಡದಲ್ಲಿ 20 ಕೆಜಿ ಅಂತ ಅವರೇಜ್ ಹಾಕಿದ್ರು, 300 ಗಿಡಕ್ಕೆ ನಾವು ಏನೇ ಮಾಡ್ತೀನಿ ಅಂದ್ರು ಅವರೇಜ್ ಅಲ್ಲಿ ಬಂದೇ ಬರುತ್ತೆ. ಅದು 4.5 ಸಾವಿರ ಕೆಜಿ ಬರುತ್ತೆ. ಯಾವಾಗ 1 ಎಕರೆಯಲ್ಲಿ 4.5 ಸಾವಿರ ಕೆಜಿ 30 ರೂಪಾಯಿ ಹಾಕಿದ್ರೆ 135,000 ರೂಪಾಯಿ ಆಗುತ್ತೆ ಒಂದ್ ಬೆಳೆಗೆ. ಅಂತದ್ 4 ಬೆಳೆ ಆದ್ರೆ ವರ್ಷಕ್ಕೆ 4 ಬೆಳೆ. ವೆರಿ ಗುಡ್. ಆ ಒಂದು ಮೂಲ ಹುಡಿಕೆ ಅಂತ ನಾನು ಸ್ಟಾರ್ಟ್ ಮಾಡಿದ. ಯಾಕೆಂದ್ರೆ ನಮ್ದು ಇವತ್ತು ಅಡಿಕೆ ಒಂದೇ ಬೆಳೆ ವರ್ಷಕ್ಕೆ. ಅಡಿಕೆ ಒಂದೇ ಬೆಳೆ ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಸರ್, ಒಂದು ಒಬ್ರು ಯಾರೋ ಮನೆಗೆ ಒಬ್ಬರೇ ಹೆಣ್ಮಗು ಇರ್ತಾರೆ, ಗಂಡ ಹೆಂಡತಿ ಇರ್ತಾರೆ, 4 ಕಿಲೋಮೀಟರ್ 5 ಕಿಲೋಮೀಟರ್ ತೋಟ ಇರುತ್ತೆ, ಆ ಹಸಿ ಕಾಯಿನೇ ಕಳತನ ಆಗಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಲ್ವಾ. ಆಮೇಲೆ ಹಣ್ಣುಗಳ ಬೆಳೆ ಬೆಳೆದಾಗ ಅಕ್ಕಿ ಕಾಟ್ಗಳನ್ನ ತಡ್ಕಣಕ್ಕಾಗದಷ್ಟು ನಿವಾರಣೆ ಮಾಡೋಂತ ಪರಿಸ್ಥಿತಿ ಇದೆ. ಇದು ಹಂಗಲ್ಲ ಸರ್, ಇದು ಕಾಯಿನೇ ಕೀಳೋದ್ರಿಂದ ಯಾವುದು ಕಾಯಿ ಅಂತ ಸನ್ನಿವೇಶ ಇಲ್ಲ, ಕಳತನಾಗ ಸನ್ನಿವೇಶ ಇಲ್ಲ, ಖರ್ಚು ನಮಗೆ ಟೆನ್ಷನ್ ಇಲ್ದಂತ ಬದುಕು ಸರ್ ಇದು ಅಲ್ವಾ. ಇದನ್ನ ನಿವಾರಣೆ ಮಾಡೋಕ್ಕಾಗಲ್ವಾ, ಒಬ್ಬರು ಹೆಣ್ಮಗಳು ಮಾಡಬಹುದು ಅಲ್ವಾ. ಅದಕ್ಕೆ ಏನಾಗಿದೆ, ಫಸ್ಟ್ ನಮಗೆ ಡ್ರಿಪ್ಪು ಅದಕ್ಕೆ ಲ್ಯಾಟ್ರಲ್ಲು ಎಲ್ಲ ಸೇರಿ ಅದಕ್ಕೆ ಟೋಟಲಿ 1.5 ಲಕ್ಷ ನಮಗೆ 1 ಎಕರೆ ಖರ್ಚಾಗುತ್ತೆ. 30 ವರ್ಷದ ತನಕ ಏನು ಖರ್ಚಿಲ್ಲ, ಏನು ಅದಕ್ಕೆ ಒಂದು ಸ್ವಲ್ಪ ಜ್ಯೂಸ್ ಕೊಡ್ತೀವಿ, ಔಷಧಿ ಹೊಡಿಬೇಕು ಅಂದ್ರೆ ಬೇವಿನ ಎಣ್ಣೆ ಅಷ್ಟೇ ಸಿಂಪಡಣೆ ಮಾಡೋದು. ಅದು ಯಾವುದಕ್ಕೆ, ಕಂಬಳಿ ಹುಳ ಮಾತ್ರ ಅಟ್ಯಾಕ್ ಆದ್ರೆ, ಇನ್ನೇನು ಮಾಡಂಗಿಲ್ಲ ಸರ್. ಸಾವಯವದಲ್ಲಿ ಮಾತ್ರ ಮಾಡಿದ್ರೆ ಅದು ಕಂಪ್ನಿ ಅಗ್ರಿಮೆಂಟ್, ಕೆಮಿಕಲ್ ಹಾಕ್ತೀನಿ ಅಂದ್ರೆ ಅದು ಅಗ್ರಿಮೆಂಟ್ ಇಲ್ಲ. ಸಾವಯವದಲ್ಲೇ ಬೆಳಿಬೇಕು, ಅವರು ಮಾಡ್ಕೊಳ್ಳೋದಿಲ್ಲ, ನಿಮಗೆ ಅದನ್ನ ಕೊಡೋದೂ ಇಲ್ಲ. ಸಾವಯವದಲ್ಲಿ ಮಾಡ್ತೀವಿ ಅಂದ್ರೆ, ಆರ್ಗಾನಿಕ್ ಫಾರ್ಮಿಂಗ್ ಮಾಡ್ತೀವಿ ಅಂದ್ರೆ ಮಾತ್ರ ಅದಕ್ಕೆ ಅವಕಾಶ ಇಲ್ಲ. ಎಲ್ಲ ರೈತರಿಗೂ ಅವಕಾಶ ಇದೆಯಾ? ಇದೆ ಮಾಡ್ತೀವಿ ಅಂದ್ರೆ. ಬಟ್ ಈಗೇನಾಗಿದೆ, ನಮಗೆ ಖಾಲಿ ಭೂಮಿ ಇರೋದೇ ಕಷ್ಟ ಅಲ್ಲ. ಹೌದು, ಯಾರಿದ್ದಾರೆ, ಎಲ್ಲ ತೋಟ ಮಾಡಿರೋರಿದ್ದಾರೆ. ಖಾಲಿ ಭೂಮಿ ಇರೋದೇ ಕಷ್ಟ. ಖಾಲಿ ಭೂಮಿ ಇರೋದು ಏನಾಗಿದೆ ಸರ್, ನಾವು ಸ್ವಲ್ಪ ಮೆಕ್ಕೆಜೋಳ ಬೆಳಿತೀವಿ ಅನ್ನೋರು ಇದಾರಲ್ಲ, ಮೆಕ್ಕೆಜೋಳ ಬೆಳಕಳಿ, ನೀವು 5 ಎಕರೆಗೆ ಹಾಕ್ತಿರೋ 2 ಎಕರೆಗೆ ಹಾಕ್ತಿರೋ ನಿಮ್ಮ ಇಷ್ಟದು. ಬಟ್ ಇಲ್ಲಿ ಏನಾಗಿದೆ, ಅದನ್ನ ನೀವು 1 ಎಕರೆ ಮಾತ್ರ ಇದು ಮಾಡ್ಕೇಳಿ, ಇದರಲ್ಲಿ ಬರೋಂತ ಆದಾಯನ ನೀವು ಒಬ್ಬ ಏನೋ ಒಂದು ನಿಮಗೆ ಒಬ್ರು ಅಫೀಸಲ್ಲು ಯಾರೋ ಒಬ್ರು ಮಾಸ್ಟ್ರು ಮನೇಲಿದ್ದಾಗ ಏನು ಸ್ಯಾಲ್ರಿ ನೀವು ದುಡ್ಡನ್ನ ನೋಡ್ತಿರೋ ಆ ಥರ ದುಡ್ಡು ನೋಡಿ ಅಲ್ವಾ. ಆಸಕ್ತಿ ಇರೋಂತ ರೈತರು 1 ಎಕರೆಗೆ ಮಾತ್ರ ಅವಕಾಶ ಇರುತ್ತೆ, ಕಂಪ್ನಿ 5-6 ಎಕರೆ ಬೆಳಿಬೋದು. ಇಲ್ಲ, ಒಬ್ಬ ರೈತರಿಗೆ 1 ಎಕರೆಗೆ ಅಷ್ಟೇ, 1 ಎಕರೆ ನಾಟಿ ಮಾಡಬಹುದು ಅಷ್ಟೇ ಸರ್. ಬೇರೆಯವರಿಗೆ 1-4 ಎಕರೆ 2 ಎಕರೆ ಮಾಡ್ತೀವಿ ಅಂದ್ರೆ ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ, ಇದು 1 ಎಕರೆಗೆ ಅನುಭವ ಮಾಡ್ಕೊಂಡು ಅದ್ರ ಬಗ್ಗೆನೆ ಪೂರ್ತಿ ಇನ್ವಾಲ್ ಆಗಿ ತಿಳ್ಕೊಂಡು ಮತ್ತೆ ಮಾಡಬಹುದು ಅಲ್ವಾ. ಈಗ ಫಸ್ಟೇನೆ ನಾವು ಜಾಸ್ತಿ ಮಾಡಿ ಅದನ್ನ ಏನಾಗುತ್ತೆ ಸರ್ ಹಿಂಗಾಯ್ತು ಹಂಗಾಯ್ತು ಅನ್ನೋದಕ್ಕಿಂತ ಇದು 1 ಎಕರೆಗೆ ಮಾಡ್ಕೊಂಡು ಅದನ್ನ ತೈವಾನ್ ಸೀಡ್ಸ್ ಅಲ್ಲಿ ಜಾಕ್ ಬುಡ್ಸ್ ಅಲ್ಲಿ ನೀವು ಅದನ್ನ ಅದ್ರ ಬಗ್ಗೆನೇ ಪೂರ್ತಿ ಇನ್ವಾಲ್ವ್ ಮಾಡ್ಕೊಂಡ್ರೆ ಅದು ಸೂಕ್ತಲ್ವಾ. ಈ ಒಂದು ಮಟ್ಟದಲ್ಲಿ ಬೆಳಿಗ್ಗೆ ಬೆಳ್ಕೊಂಡು ನಮಗೆ ಖರ್ಚು, ಈಗ ಮೆಕ್ಕೆಜೋಳ ಬೆಳಿತೀವಿ ಅಂದ್ರು ನಮಗೆ 1,60,000 ರೂಪಾಯಿ ಆದಾಯ ಆಗುತ್ತೆ. ಒಂದು ಕನಿಷ್ಠ ಅಂದ್ರೆ 20,000 ನಾವು ಖರ್ಚು ಮಾಡ್ಲೇಬೇಕು ವರ್ಷಕ್ಕೆ ಒಂದೇ ಬೆಳೆ. ನಾವೇನು ಮಾಡೋಕ್ಕಲ್ಲ, ಮಳೆ ಆಶ್ರಯದಲ್ಲೇ ಮಾಡ್ಕೋಬೇಕಾಗತ್ತೆ. ಇದಂಗಲ್ಲ ಸರ್, ನೀವೆಲ್ಲ ಒಂದ್ ಸ್ವಲ್ಪ ಒಂದ್ 1/4 ಇಂಚ 1 ಇಂಚ ನೀರಿದ್ರು ಸಹ ಇದನ್ನ ಬೆಳೆ ಮಾಡಂತ ಅವಕಾಶ ಇದೆ ಸರ್. ಖಂಡಿತ. ಈ ಸಸಿಗಳನ್ನ ಅವರೇ ಕಂಪ್ನಿಯವರೇ ಕೊಡ್ತಾರ? ಖಂಡಿತ ಸರ್, ಅದೇ ಅವರನ್ನೇ ನಿಮಗೆ ಕಂಪ್ನಿಯವರೇ ಬಂದು ಆ ಸಸಿ ಕೊಟ್ಟು ಆಮೇಲೆ ಗೊಬ್ಬರನೂ ಕೊಟ್ಟು ಆಮೇಲೆ ಒಂದು ಇನ್ನೊಂದು ವಿಶೇಷತೆ ಏನಂದ್ರೆ ಅದಕ್ಕೆ ಸಹ ಫೀಲ್ಡ್ ಗೊಬ್ಬರ ಅಧಿಕಾರಿ ಇರ್ತಾರೆ, ಅವ್ರು ಬಂದು ನಿವಾರಣೆ ಮಾಡೋದು ಸಹ ನಿಮಗೆ ಗೈಡ್ ಮಾಡ್ತಾ ಹೋಗ್ತಾರೆ. ಸಲಹೆ ಕೊಡೋದು, ಸೂಚನೆ ಕೊಡೋದು, ಈ ತರ ಜ್ಯೂಸ್ ಹಾಕ್ಬೇಕು, ನಿವಾರಣೆ ಮಾಡೋದಂತ ಪದ್ಧತಿನ ಸಹ ನಿಮಗೆ ಯಾವುದೇ ಕಾರಣಕ್ಕೂ ಅವರು ಬಿಟ್ಕೊಡಲ್ಲ. ಅವರೇ ಬಂದು ನಿವಾರಣೆ ಮಾಡೋದು, ಅದನ್ನ ಕಲ್ಸೋದು, ಪ್ರತಿ ಒಂದನ್ನು ನಿಮ್ ಜೊತೆಗೆ ಇರ್ತಾರೆ, ಒಡನಾಟದ ಇರ್ತಾರೆ. ಯಾವ ತಳಿ ಇದು ಅಲ್ಸು? ತೈವಾನ್ ಸರ್. ತೈವಾನ್ ಸೈಡ್. ಈಗ ಸಾಕಷ್ಟು ಜನ ನಮ್ಮ ರೈತರು ಈ ಕಡೆ ಎಲ್ಲ ಬೆಳಿತಿರ್ತಾರಲ್ಲ, ಅದಕ್ಕೂ ಇದಕ್ಕೆ ಏನ್ ವ್ಯತ್ಯಾಸ? ಇಲ್ಲ ಸರ್, ಅದು ನಮ್ಮಲ್ಲಿ ಇದು ಏನಾಗಿದೆ ಅಂದ್ರೆ, ಇವತ್ತು ಬೆಳೀತಾರೆ, ಬೆಳೆಯೋದಕ್ಕೆ ಹಣ್ಣಿಗೆ ಹಣ್ಣಿಗೋಸ್ಕರನೇ ಮಾರಾಟ ಮಾಡ್ಕೊಂಡು ಅಂತ ಪದ್ಧತಿ ಇದೆ. ಆದ್ರೆ ಕೆಮಿಕಲ್ ಅಲ್ಲ ಸರ್, ಇದು ತೈವಾನ್. ಇದೆಲ್ಲ ಸಾವಯವದಲ್ಲಿ ಬೆಳೆಯ ಸಾವಯವದಲ್ಲಿ ಬೆಳೀತೈತೆ. ಸಾವಯವದಲ್ಲಿ ಮೆಟೀರಿಯಲ್ಸ್ ಅದು ಕಂಪ್ನಿಗೆ ಹೋಗುತ್ತೆ, ಕಂಪ್ನಿಯಿಂದ ಅದಕ್ಕೆ ಪ್ರಾಡಕ್ಟ್ ಮಾಡಿ ಮತ್ತೆ ಅದಕ್ಕೆ ಜನಕ್ಕೆ ಅದು ರಿಟರ್ನ್ ಕೊಡೋ ಅಂತ ಪದ್ಧತಿನೂ ಮಾಡಿದೆ ಸರ್. ಇದು ಬಹಳ ಒಳ್ಳೆ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಇದೆ. ಇದನ್ನ ಬಳಸ್ಕೊಳಕಿದೆಯಲ್ಲ ರೈತರು, ನಿಜಕ್ಕೂ ಕಣ್ಮುಚ್ಕೊಂಡ್ ಮಾಡೋಂತ ಒಂದು ಬದುಕು ಸರ್ ಇದು. ಈಗ ಒಂದ್ಸರಿ ನಾಟಿ ಮಾಡಿದ್ರೆ ಎಷ್ಟು ವರ್ಷದವರೆಗೂ ಬೆಳೆ ತಗೋಬಹುದು? ಅದು ಸರ್, ಒಂದ್ಸರಿ ಇವತ್ತು ನಾವು 2025 ನಾಟಿ ಮಾಡಿದ್ ಅಂದ್ರೆ ನಮಗೆ 30 ವರ್ಷ ಅಲ್ಲ ಸರ್, 30 ವರ್ಷದ ತನಕ ಅದ್ರ ಜೊತೆಗೆ ನಾವು ಇರ್ತೀವಿ. ಅದು ಹೆಂಗಿದೆ ಅಂದ್ರೆ, ಇದು ನಮಗೆ ಒಂದು ಬಹಳ ಒಂದು ವಿಶೇಷವಾದ ಬೆಳೆ ಇದು. ಅದಕ್ಕೂ ಜಗ್ಗಂತದಲ್ಲದು, ನೀರಿಲ್ಲ ಅಂತಂದ್ರು ಇದ್ ಮಾಡಕ್ಕಣಲ್ಲ. ನಮಗೆ 1 ವಾರ 15 ದಿನ ನಮಗೆ ಅಡಕೆ ಗಿಡಕ್ಕೆ ನೀರಿಲ್ಲ ಅಂದ್ರೆ ಆ ಅಡಕೆ ಗಿಡನೇ ಲ್ಯಾಪ್ಸ್ ಆಗಂತ ಒಂದು ಸನ್ನಿವೇಶ ಇದೆ. ಬಟ್ ಇದೇನಾಗಿದೆ ಅಂದ್ರೆ, ತಡ್ಕಣ ಶಕ್ತಿ ಇದಕ್ಕೆ ದೇವ್ರು ಕೊಟ್ಟಿದ್ದಾನೆ ಅಲ್ವಾ. ಕೈ ನೀರ್ ಹಾಕೊಂಡು ಇದನ್ನ ಉಳಿಸ್ಕೊಳ ಒಂದು ಕೆಪಾಸಿಟಿ ಕೊಟ್ಟಿದ್ದಾರೆ. ಅದಕ್ಕೆ ನಾವೇನ್ ಮಾಡಿದೀವಿ, ಅಪ್ಪರ ಮಾಡೋದಕ್ಕಿನ್ನ ಅಡಕೆ ಗಿಡ ಮಾಡೋಣ, ತೋಟನು ಮಾಡೋಣ, ಅಡಿಗೆ ತೆಂಗು ಬೆಳೆಯೋಣ, ಅದ್ರ ಜೊತೆ ನಮಗೂ ಬೇಕಾಗಿದ್ದಂತ ಬೆಳೆ ಬೆಳ್ಕೊಳ್ಳೋಣ. ನಮಗೆ ಒಂದ್ ಸ್ವಲ್ಪ ಅಂದ್ರೆ, ಈಗ 2 ಎಕರೆ ನಮಗೆ ಜಮೀನಿದೆ ಅಂದ್ರೆ 1 ಎಕರೆಗೆ ಅಡಿಕೆ ಹಾಕೋಣ, ಅದ್ರ ಜೊತೆಗೆ ಅಡಿಕೆ ಒಳಗೆ ತೆಂಗು ಹಾಕೋಣ, ಅದು ಒಂದು 2 ಬೆಳೆ ಆಯ್ತು. ಇದನ್ನ ಮಾಡೋಣ, ಇದು ನಮಗೆ ಇವತ್ತು ಪ್ರೆಸೆಂಟ್ ಕೈ ಸಿಕ್ಕಿದೆ, ಈಗಲೇ ಕೈ ಸಿಕ್ಕಿರೋದು ಅಲ್ವಾ. ಇದು ಬಂದಿರೋದೇ ನಮಗೆ ಈಗ, ಇದನ್ನ ನೋಡ್ಕೊಂಡು ಇದರಲ್ಲಿ ಒಂದ್ ಸ್ವಲ್ಪ ಸಮೃದ್ಧಿಯಾಗಿ ಆದಾಯ ತಕ್ಕೊಂಡು ಆಮೇಲೆ ನಮಗೆ ಏನಾರ ಒಂದು ನೆಕ್ಸ್ಟ್ ಬೇಡ ಅನ್ನೋ ಒಂದು ಅನಿಸಿದ್ಗೆ ರಿಮೂವ್ ಮಾಡಿ ಮತ್ತೆ ಅಡಿಕೆ ಹಾಕ್ಬೋದು, ತೆಂಗು ಹಾಕ್ಬೋದು, ಅದೇನ್ ವೇಸ್ಟ್ ಆಗಂತ ಭೂಮಿ ಅಲ್ಲ ಸರ್. ಪ್ರಾರಂಭದಲ್ಲಿ ಚಿಕ್ಕ ಗಿಡ ಇರ್ತಾವಲ್ಲ, ಅವಾಗ ಅಂತರ ಬೆಳೆಗಳು ಬೆಳಕೋಬಹುದು ಅಂದ್ರೆ ಅದು ಎತ್ತರ ಬೆಳೆನಲ್ಲ ಸರ್, ಸಣ್ಣ ಚಿಕ್ಕವು ತರಕಾರಿ ಬೆಳಕೋಬಹುದು, ಬಳ್ಳಿ ಸಂಬಂಧ ಪಡಂತ ಬೆಳಕೋಬಹುದು. ಅದ್ ಕೆಮಿಕಲ್ ಹಾಕೋದ್ರಿಂದ, ಔಷಧಿ ಹೊಡೆಯೋದ್ರಿಂದ ಯಾವನು ಬೆಳೆ ಏನ್ ಸೂಕ್ತ ಅನ್ನೋದನ್ನ ಬೆಳ್ಕೋಬಹುದು. ಕೆಮಿಕಲ್ ಹಾಕ್ದಂಗ ಬೆಳೆ ಮಾಡ್ತೀವಿ, ತರಕಾರಿ ಮಾಡ್ತೀವಿ ಅಂದ್ರೆ ಕೆಮಿಕಲ್ ಮಾಡ್ಲೇಬೇಕಲ್ಲ ಸರ್ ಅಲ್ವಾ. ಆ ಉದ್ದೇಶಕ್ಕೆ ಏನಾಗುತ್ತೆ, ಭೂಮಿ ಮತ್ತೆ ನಾವು ಅದನ್ನ ಫಸ್ಟಿನ ಸ್ಥಿತಿ ತರಕಾಗಲ್ಲ. ಈ ಉದ್ದೇಶಕ್ಕೆ ಏನಾಗುತ್ತೆ ಅಂದ್ರೆ, ಸಾವಯವದಲ್ಲಿ ಬೆಳ್ಕೊಂಡು ಈಗ ರಾಗಿ ಬೆಳ್ಕೋಬಹುದು, ರಾಗಿಗೆ ಗೊಬ್ಬರ ಹಾಕಂಗಿಲ್ಲ, ಕೊಟ್ಟಿಗೆ ಗೊಬ್ಬರ ಹಾಕೊಂಡೆ ಬೆಳ್ಕೋಬೇಕು. ಈಗ ಏನಾಗಿದೆ, ರಾಗಿ ರಾಗಿಗೂ ಕೆಮಿಕಲ್ ಹಾಕ್ತಾರೆ, ರಾಗಿ ಕಳೆ ಬರಬಾರ್ದು ಅಂತ ಕಳೆನಾಶಕ ಹೊಡೆಯೋದಿದೆ. ಆ ಉದ್ದೇಶಕ್ಕೆ ಏನಾಗುತ್ತೆ ಅಂದ್ರೆ, ಈ ಅದೊಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ, ನಮಗೆ ನಾವು ಊಟ ಮಾಡಕ್ಕಾದ್ರೂ ಸಹ ಅದ್ರೊಳಗೆ ಬೆಳ್ಕೊಂಡು ಊಟ ಮಾಡಬಹುದಲ್ಲ, ಸಾವಯದಲ್ಲಿ ರಾಗಿನಾಗ್ಲಿ ಶೇಂಗಾ ಆಗ್ಲಿ ಬೆಳ್ಕೋಬಹುದು ಸರ್. ಈಗ ಅಲಸಿ ಬೆಳೆಯಬೇಕಂತ ಆಸಕ್ತಿ ಇರೋಂತ ರೈತರು ಎಲ್ಲಿ ಸಂಪರ್ಕ ಮಾಡಬೇಕು? ಖಂಡಿತ ಖಂಡಿತ ಸರ್. ಅದು ಏನಾಗಿದೆ ಅಂದ್ರೆ, ನಮಗೆ ಕಡೂರ್ ಆಫೀಸ್ ಇದೆ ಸರ್, ಚಿಕ್ಕಮಂಗ್ಳೂರು ಕಡೂರಲ್ಲಿ ಆಫೀಸ್ ಇದೆ. ನಿಮಗೆ ಸಂಪರ್ಕ ಮಾಡಬೇಕು ಅಂದ್ರೆ ಯಾವಾಗ್ಲೂ ರೆಗ್ಯುಲರ್ ಆಗಿ ಒಂದು ನಂಬರ್ನ ನೀವು ನೋಟ್ ಮಾಡ್ಕೋಬಹುದು ಸರ್, 7676669245. ಯಾವ ರೆಗ್ಯುಲರ್ ಆಗಿ ನಿರಂತರವಾಗಿ ಅದು ಹೆಡ್ ಇವರೇನಿರ್ತಾರೆ ಸೂಪರ್ವೈಸರು, ಅವ್ರ ಕೆಳಕೈ ಕೆಳಗೆ ಕೆಲಸ ಮಾಡೋರು ಇರ್ತಾರೆ, ಹೋಬಳಿ ಅಂದ್ರೆ ತಾಲೂಕಿಗೆ ಒಬ್ಬೊಬ್ರು ಇರ್ತಾರೆ. ಅವಾಗ ಏನಾಗುತ್ತೆ, ನಮಗೆ ಸಂಪರ್ಕ ಇರ್ತಾರೆ. ನಾವು ಮಾಡಬೇಕು ಅನ್ನೋದು ಫಸ್ಟಿಗೆ ಏನಾರ ಮಂದಂಟಿದ್ರೆ ಅಲ್ಲಿಗೆ ಬಂದು ನೋಡಿ, ಆಮೇಲೆ ಒಂದು ಮೀಟಿಂಗ್ ಕರೀತಾರೆ ರೈತರನ್ನ, ಫಾರ್ಮರ್ಗಳನ್ನ ಮೀಟಿಂಗನ್ನ ಬಂದು ಅದ್ರ ಬಗ್ಗೆನೆ ಕೂಲಂಕುಶ ಚರ್ಚೆ ಮಾಡಿ, ಮತ್ತೆ ನಿಮ್ಮನ್ನ ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ತೋರಿಸ್ಬೇಕು, ಬೆಳೆಯಲ್ಲಿ ಮಾಡಿದರೆ ಅದ್ರ ಬಗ್ಗೆನೆ ತೋರ್ಸೋಂತ ಒಂದು ಕೆಲಸನೂ ಇದೆ. ಯಾಕೆಂದ್ರೆ ನಾವು ರೈತರು ಇವತ್ತು ಏನಾಗುತ್ತೆ ಅಂದ್ರೆ ಸ್ವಲ್ಪ ಭಯ ಸರ್, ಹೆಂಗೋ ಕಂಪ್ನಿಯವ್ರು ಏನೋ ಮಾಡ್ತಾರೆ ಹಂಗೆ ಹಿಂಗೆ ಅನ್ನೋದು, ಇದಕ್ಕಿನ್ನ ಅದ್ರ ಬಗ್ಗೆನೆ ಇನ್ವಾಲ್ವ್ ಆಗಿ ತಿಳ್ಕೊಂಡು ಆಮೇಲೆ ಮಾಡಿರೋಂತ ರೈತರನ್ನು ಹೋಗಿ ಅಲ್ಲಿ ಏನು ಹೆಂಗ್ ಮಾಡಿದ್ರು, ಏನ್ ಮಾಡಿದ್ರಿ, ನಿಮಗೆ ಈಗ ಅದ್ರ ಬಗ್ಗೆ ಏನ್ ಚೆನ್ನಾಗಿದೆಯಾ, ನೀವು ಅದ್ ಮಾಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ತಿಳ್ಕೊಂಡು ಮಾಡೋದು ಸೂಕ್ತ ಸೂಕ್ತ ಅಲ್ವಾ? ಈಗ ಒಟ್ಟಿಗೆ ಏನಾಗಿದೆ ಅಂದ್ರೆ, ನಮಗ್ ಖರ್ಚಿಲ್ ಬದುಕನ್ನ ದುಡಿಮೆ ಮಾಡ್ಕೊಳೋದನ್ನ ನಾವು ಫಸ್ಟ್ ನೋಡ್ಕೋಬೇಕು. ಈಗ ನಾವು ಇವತ್ತು ಮಳೆಗಾಲ ನೋಡಿದ್ರೆ ಸಮಸ್ಯೆಗಳು, ಆಮೇಲೆ ಬೋರ್ಗಳು ನೋಡಿದ್ರೆ ಸಮಸ್ಯೆಗಳು, ಒಂದೊಂದಲ್ಲ ಒಂದೊಂದು ಸವಾಲುಗಳು ನಾವು ಎದುರಿಸ್ತಾನೆ ಬರ್ತಾ ಇದೀವಿ. ಈ ಹೆಚ್ಚು ಕಮ್ಮಿ ಇವತ್ತು ರೈತರಿಗಿದ್ದಂತ ಸವಾಲು ಯಾರಿಗೂ ಇಲ್ಲ ಅಲ್ವಾ? ಊಟ ಮಾಡೋದು ಕಷ್ಟ ಅಲ್ವಾ? ನಾವು ರಾಗಿ ಮುದ್ದೆ ಸಿಗದ ಸಿಕ್ಕಿರ್ ಸಾಕಪ್ಪ ಅನ್ನೋ ಒಂದು ನಿಟ್ಟಿನಲ್ಲಿ ಇದೀವಿ. ಅಂತ ನಿಟ್ಟಿನಲ್ಲಿ ನಮಗೆ ಬದುಕು, ನಮಗೆ ಕೆಲಸ, ನಮಗೆ ಆ ಬೆಳೆ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಗುರಿ ಇಟ್ಕೊಂಡಿರ್ತೀವಿ. ಅಂತ ಚಾಲೆಂಜ್ ಬದುಕಲ್ಲಿ ಈ ತರ ಬೆಳೆಗಳನ್ನ ಸಾವಯದಲ್ಲಿ ಬೆಳ್ಕೊಳ್ಳೋದಲ್ಲ, ಯಾವುದೇ ಕಾರಣಕ್ಕೂ ಇದಿಲ್ಲ. ಅವರೇ ಬಂದು ನಮ್ಮ ಜಾಗಕ್ಕೆ ಬಂದು ಖರೀದಿ ಮಾಡ್ಕೊಂಡು ಹೋಗೋದನ್ನ ಪುಣ್ಯ ಅಲ್ವಾ? ನಾವೇನೋ ಬೆಳೆದಿದ್ರು ಮಾರ್ಕೆಟ್ಗೆ ಹೋಗಿ ನಾವು ಮಾರ್ತೀವಿ ಅನ್ನೋದು ಕನಸು ಇವತ್ತು. ಇವತ್ತು ಅವ್ರು ಹೇಳಿದ ರೇಟಿಗೆ ಕೊಡಬೇಕು, ನಮಗೆ ಖರ್ಚು ಎಷ್ಟು ಇರುತ್ತೆ ಗೊತ್ತಿಲ್ಲ, ಅದನ್ನ ಮಾರಾಟ ಮಾಡ್ಕೊಂಡು ಬರಬೇಕು. ಅಂತ ಪದ್ಧತಿಯಲ್ಲಿ ಈ ಕೃಷಿ ಇದೆಯಲ್ಲ, ಈ ಕೃಷಿ ಒಳಗೆ ನಾವು ಅಳವಡಿಸ್ಕೊಳ್ಳೋದಿದೆಯಲ್ಲ, ಬಹಳ ಬಹಳ ಮುಖ್ಯ ಅದು. ಈಗ ಬೈರೇಶ್ ಅವರು, ಸಾಕಷ್ಟು ನಮ್ಮ ರೈತರಿಗೆ ಆಗಲೇ ನಮ್ಮ ಭೂಮಿಗಳಿಗೆ ಸಾಕಷ್ಟು ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಿ ಭೂಮಿಯ ಒಂದು ಫಲವತ್ತತೆಯನ್ನು ಹಾಳು ಮಾಡಿದರೆ ಭೂಮಿಯ ಒಂದು ಗುಣನ ಕೆಡಿಸಿಬಿಟ್ಟಿದ್ದಾರೆ. ಈಗ ನಾವು ಸಾವಯವದಲ್ಲಿ ಪ್ರಾರಂಭದಲ್ಲಿ ಬೆಳೆಯಬೇಕಂತ ಹೊರಟಾಗ ಈ ಮಣ್ಣು ನೀರಿನ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಖಂಡಿತ, ಅದೊಂದು ಬಹಳ ಒಳ್ಳೆ ಕ್ವಶನ್ ಸರ್. ಏನಾಗಿದೆ ಅಂದ್ರೆ, ಇವತ್ತು ನಾವು ಸಾವಯವ ಅಳವಡಿಸ್ಕೋಬೇಕು ಅನ್ನೋ ಪದ್ಧತಿ ಇದ್ದಾಗ ಫಸ್ಟ್ ನಾವು ನೀರು ಮಣ್ಣನ್ನ ಲ್ಯಾಬಿ ತಗೊಂಡೋಗ್ತೀವಿ. ಲ್ಯಾಬ್ ಅಲ್ಲಿ ಅದನ್ನ ಒಂದು ಕೃಷಿ ನಮಗೆ ತಜ್ಞರಿರ್ತಾರೆ, ಅದನ್ನ ಅಳವಡಿಸ್ಕೋಬೇಕು. ಆ ಅಳವಡಿಸ್ಕೊಂಡಾಗ ಏನಾಗುತ್ತೆ, ಅವ್ರು ಏನ್ ನಮಗೆ ಮಾಹಿತಿ ರೆಕಮೆಂಡ್ ಮಾಡ್ತಾರೋ ಆ ಮಾಹಿತಿ ಪ್ರಕಾರ ಹೋದ್ರೆ ನಮಗೆ ಒಂದ್ 3 ತಿಂಗಳೊಳಗೆ ಅದನ್ನ ಮತ್ತೆ ನಾವು ಮಲ್ಚಿಂಗ್ ಮಾಡಿ ಆ ಮಣ್ಣಿಗೆ ಏನು ಬೆರೆಸಬೇಕು ಅನ್ನೋದನ್ನ ತಜ್ಞರು ಹೇಳ್ತಾರೆ. ಗೊಬ್ಬರಗಳು ಬೆಳೆಯೋದಾಗಿರ್ಬೋದು, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ ಕೊಡೋದಾಗಿರ್ಬೋದು, ನಾವೇನು ಅದಕ್ಕೆ ಏನು ಭೂಮಿಗೆ ಉಣಿಸ್ಬೇಕೋ ಉಣಿಸ್ಕೊಂಡಾಗ ನಮಗೆ ಒಂದು ಒಂದ್ ಎಷ್ಟು ಪರ್ಸೆಂಟ್ ನಮಗೆ ರಿಕವರಿ ಆಗ್ತಾ ಹೋಗ್ತೈತೆ, ಅಲ್ಲಿಗೆ ಏನಾಗುತ್ತೆ ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಕೊಟ್ಟಿಗೆ ಗೊಬ್ಬರ ಆದ್ಮೇಲೆ ನಮಗೆ ಸಾವಯವದಲ್ಲಿ ಬರೋಂತ ಏನ್ ಪದಾರ್ಥ ಇದಾವೋ ಅವನ್ನ ಅಳವಡಿಸ್ಕೊಂತ ಭೂಮಿನ ನಾವು ಸಾವಯವಕ್ಕೆ. ಈಗ ಏನಾಗಿದೆ, ಒಬ್ಬ ರೈತ ಜಾಸ್ತಿ ಸ್ಮೋಕ್ ಮಾಡ್ತಿರ್ತಾರೆ, ಬೀಡಿನ ತಲುಪಿರುತ್ತೆ, ಅವ್ರಿಗೆ ಬಿಡಿಸಕ್ಕಾಗಲ್ಲ. ಆಮೇಲೆ ಒಬ್ರು ಡ್ರಿಂಕ್ಸ್ ಮಾಡ್ತಿರ್ತಾರೆ ಸುಮಾರು, ಅವ್ರಿಗೆ ಒಂದೇ ಸರಿ ಬಿಡಿಸಿದ್ರೆ ಅವರು ಬದುಕಲ್ಲ, ಒಂದೊಂದೇ ಒಂದೊಂದು ಸ್ವಲ್ಪ ಬಿಡಿಸ್ತಾ ಹೋಗೋದು. ಈಗ ಏನಾಗಿದೆ, ನಾವು 1 ಕೆಜಿನ ಒಂದು ಗಿಡಕ್ಕೆ ಪ್ಲಾಂಟ್ಸ್ ಗೆ ಹಾಕ್ತಾ ಹೋಗ್ತಿವಲ್ಲ, 1 ಕೆಜಿ ಹಾಕಿದಾಗ ನಾವೇನ್ ಮಾಡ್ತೀವಿ, 1/4 ಕೆಜಿಗೆ ಹೇಳ್ತೀವಿ ಎಲ್ಲಿಗೆ 3 ತಿಂಗಳಿಗೆ, ಇನ್ನ 3 ತಿಂಗಳಿಗೆ 1/2 ಕೆಜಿ ಬರ್ತೀವಿ. 1 ವರ್ಷದೊಳಗೆ ಏನ್ ಮಾಡ್ತೀವಿ, ಅದನ್ನ ಸ್ವಲ್ಪ ಹತ್ತತ್ರಕ್ಕೆ ಏನ್ ಮಾಡ್ತೀವಿ, 1/4 ಕೆಜಿಯ ಕೆಮಿಕಲ್ ಕೊಟ್ಟಾಗ 1/2 ಕೆಜಿ ಕೊಟ್ಟಿಗೆ ಗೊಬ್ಬರ ಕೊಡೋದು, 1/2 ಕೆಜಿಯ ಕೆಮಿಕಲ್ ಕೊಟ್ಟಾಗ ಇನ್ನು 1/2 ಕೆಜಿ ಕೊಟ್ಟಿಗೆ ಗೊಬ್ಬರ ಕೊಡೋದು, ಅದ್ರ ಜೊತೆಗೆ ಈ ತರ ಬಂದು ಬಂದು ಬಂದು ಅದನ್ನ ಕೊನೆಗೆ ಅದನ್ನ ಸ್ಟಾಪ್ ಮಾಡಿಸ್ತೀವಿ. ಎಲ್ಲಿ 1 ವರ್ಷ ಬೇಕು, ಎಲ್ಲಿ ಬಂದಾಗ ನಮ್ಮ ತೋಟಗಳಿಗೆ ಹೋದಾಗ ಈ ಪ್ಲಾಂಟ್ಸ್ಗೆ, ಈ ಖಾಲಿ ಭೂಮಿ ಇದೆಯಲ್ಲ, ಖಾಲಿ ಭೂಮಿ ನಿವಾರಣೆ ಮಾಡೋದು ಬಹಳ ಸುಲಭ ಬಹಳ ಸುಲಭ. ಇವತ್ತು ಡಯಾನ್ಸ್ ಇದೆ, ಆಮೇಲೆ ಸೆಣಬಿದೆ, ಆಮೇಲೆ ಹಸಿರೆಲೆಗೋ ಏನಿದೆಯಲ್ಲ ನಮ್ಮ ಅಲಸಂದೆ ಉಳ್ಳಿ ಈ ತರದೆಲ್ಲ ಕೊಟ್ಟು ಕೊಟ್ಟು ಭೂಮಿನ ಒಂದು ಮಟ್ಟಕ್ಕೆ ಪರಿವರ್ತನೆ ಮಾಡಬಹುದು ಮಾಡಬಹುದು ಮಾಡಬಹುದು ಮಾಡಬಹುದು. ಆದ್ರೆ ಈಜಿ ಪ್ಲಾನ್, ನಾವು ಅದೊಂದು ಸ್ವಲ್ಪ ಅದ್ರ ಕಡೆ ಗಮನವಹಿಸಿದ್ರೆ ಒಳ್ಳೆ ತಂದ ತರಬಹುದು ಭೂಮಿಯ ಒಳ್ಳೆ ಒಂದು ಭೂಮಿ ನಮಗೆ ಕೆಮಿಕಲ್ ಇರೋದನ್ನ ಸಾವಯವದಲ್ಲಿ ತರೋದೇನು ಬಹಳ ಒಂದು ಇದಿದೆ ಸರ್. ಆದ್ರೆ ಒಂದ್ ಸ್ವಲ್ಪ ನಮಗೆ ತಾಳ್ಮೆ ಇರಬೇಕು. ಈಗ ನಮ್ಮ ರೈತರು ಅಲಸ ನಾಟಿ ಮಾಡಿದ್ಮೇಲೆ ಇದು ಬೆಳೆ ಬರ್ಲಿಕ್ಕೆ ಪ್ರಾರಂಭ ಆಗಬೇಕಂದ್ರೆ ಎಷ್ಟು ವರ್ಷದಿಂದ ಪ್ರಾರಂಭ ಸರ್? 2 ವರ್ಷದಲ್ಲಿ ಫಸಲು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗುತ್ತೆ 1 ವರ್ಷದಲ್ಲಿ ಹೂವು ಬರುತ್ತೆ, ಅದನ್ನ ಕಟಾವ್ ಮಾಡಬೇಕು, ಬಿಡಂಗಿಲ್ಲ. ಯಾಕೆಂದ್ರೆ ಅದು ಆ ಒಂದು ಬೆಳಿಗ್ಗೆ ಆ ಗಿಡ ಗ್ರೋತ್ ಆಗಲ್ಲ, ಸ್ಟ್ರೆಂತ್ ಇರಬೇಕು ಅಂತ 2 ವರ್ಷದಲ್ಲಿ ಅದನ್ನ ಏನಿರುತ್ತೆ ಹೂವು ಬಂದಾಗ ಅದು ತರಲು ಬಂದಾಗ ಅದ್ ಬಿಡಬೇಕು. 2 ವರ್ಷದ ಸ್ಟಾರ್ಟ್ ಆಗಿದ್ದು 28 ವರ್ಷದ ತನಕ ನಿರಂತರವಾಗಿ ಬೆಳೆ ಬರುತ್ತೆ. ಆದ್ರೆ ಒಂದು 2 ಕೆಜಿಯಿಂದ 5 ಕೆಜಿ ಒಳಗೆ ನಮ್ಮ ಕಾಯಿನ ಕಟಾವ್ ಮಾಡೋಂತ ಒಂದು ಪದ್ಧತಿ ಇದೆ. ಆದ್ರೆ ಎಲ್ಲ ಈಗೇನಿದೆ ಗೊತ್ತಾ, ಎಲ್ಲ ಕಡೆನೂ ನಮ್ಮಲ್ಲಿ ಆ ಒಂದು ತಾಲೂಕಿಗೆ ಡಿಸ್ಟಿಕ್ಗೆ ಆಫೀಸರ್ಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ಅವ್ರ ಮುಖಾಂತರ ನಾವು ಅದನ್ನ ಕೆಲಸ ಮಾಡೋದು ಒಳ್ಳೇದು ಸರ್, ಒಳ್ಳೇದು. ಈಗ ನಮ್ಮ ರೈತರು ಈಗ ನಮ್ಮ ಒಂದು ಜಿಲ್ಲೆಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಒಂದು ರಾಜ್ಯದಲ್ಲಿ ಹೆಚ್ಚಾಗಿ ಈ ತರ ಒಂದು ಬೆಳೆ ಒಪ್ಪಂದ ಕೃಷಿನಾಗಲೆ ಮಾಡ್ತಾ ಮಾಡಿದ್ದಾರೆ ಸರ್. ಕೊಪ್ಪದಲ್ಲಿ ಆಲ್ರೆಡಿ ಬೆಳೆ ಬಂದಿದೆ, ನಮ್ಮ ಚನ್ನರಾಯಪಟ್ಟಣದಲ್ಲಿ ಮೈಸೂರು ಮಂಡ್ಯದಲ್ಲಿ ಬೆಳೆ ಬಂದಿದೆ. ಈಗ ನಮ್ಮ ಹೊಳಲ್ಕೆರೆಯಲ್ಲಿ 1-25 ಎಕರೆಯಲ್ಲಿ ಆಲ್ರೆಡಿ ಒಂದು 4 ತಿಂಗಳು ಬೆಳೆ ಅಲ್ಲೇ ರನ್ನಿಂಗ್ ಇದೆ. ಈಗ ನಮ್ಮ ಹೊಸದುರ್ಗದಲ್ಲಿ ಈಗ ಆಲ್ರೆಡಿ ಈಗ ರೀಸೆಂಟ್ ಆಗಿ ಫ್ಲಾಟ್ ಕೋರಿಸ್ತಾ ಇದೀವಿ. ರೈತರು ಆಸಕ್ತಿ ತೋರಿಸ್ತಾರೆ, ತೋರಿಸಿದ್ದಾರೆ. ಯಾಕೆಂದ್ರೆ ಅದು ಕಣ್ಣಾರೆ ನೋಡ್ಬಿಟ್ರಲ್ಲ, ಈ ಕಣ್ಣಾರೆ ನೋಡಿದಾಗ ಈಗ ನಾವು ಒಂದು ನಾವಾಗೆ ನಾವು ಬೆಳೆ ತಗೊಂಡೋಗಿ ಮಾರ್ಕೆಟ್ ಮಾಡಕ್ ಆಗ್ತಾ ಇಲ್ಲ. ಈಗ ಇವತ್ತು ದಾಳಂಬ್ರೇನು ಬಹಳ ಅತಿಹೆಚ್ಚವಾಗಿ ಮಾಡಿ ಕೈ ಸುಟ್ಕೊಂಡಿರೋದಾರೆ, ಎಲ್ಲ ನೋಡಿದ್ರಲ್ವಾ. ಇವತ್ತು ಡ್ರಾಗನ್ ಸ್ಪೋರ್ಟ್ಸ್ ಹಂಗೆ ಇದೆ, ಎಲ್ಲ ನೋಡಿದ್ರಲ್ವಾ. ಅದು ಬಂದು ಯಾವಾಗ ರೈತರಿಗೆ ಗಮನ ಕೊಡ್ತೇವೋ, ಏ ನಾವು ಯಾಕೆ ಇಷ್ಟೊಂದು ಬಂದ್ರದ ಯಾಕೆ ಕೈ ತಪ್ಪಿಸ್ಕೊಂಡು ಹೋಗುತ್ತಲ್ಲ ಅನ್ನೋ ಒಂದು ಆಸೆ ಬಹಳ ಜನಕ್ಕೆ ಇದು ರೀಚ್ ಆಗಿದೆ ಸರ್. ಬಟ್ ಏನಾಗಿದೆ ಅಂದ್ರೆ ರೈತರಿಗೆ ಹೇಳೋದು ಬಹಳ ಬಹಳ ಅಂದ್ರೆ ಮುಖ್ಯ ಅಂದ್ರೆ ನಾವು ಎಲ್ಲಾದು ಮಾಡೋಣ, ಸಮಗ್ರವಾಗಿ ಮಾಡಬೇಕು, ಒಂದೇ ತರದಲ್ಲಿ ಇರಬಾರ್ದು ನಾವು ಅಂತ ನನ್ನ ಆಸೆ. ಈಗ ನಮ್ಮ ಅಡಿಕೆ ರೇಟ್ ಆಗಿದೆ ಇಲ್ಲ ಅಂತಲ್ಲ, ನಾವು ನಮಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡು ಎಲ್ಲದಕ್ಕೂ ಸರಿಸಮವಾಗಿ ನಾವು ಖರ್ಚಿಗೆ ನಮ್ಮನ್ನ ನಾವು ಅದನ್ನ ನೋಡ್ಕೊಂತೀವಿ, ಅದನ್ನ ನಮ್ಮನ್ನ ನೋಡ್ಕೊಳತ್ತೆ ಅನ್ನೋ ಖರ್ಚಿಗೆ ನಾವು ಅದನ್ನ ತೂಗಿಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಲೆವೆಲ್ ನಾವು ಇರಬೇಕು. ಅಪ್ಪಾರ ಮಾಡ್ಕೊಂಡು ನಾಳೆಗೆ ಏನಾರ ಪ್ರಾಬ್ಲಮ್ ಕ್ರಿಯೇಟ್ ಆದ್ರೆ ಅದು ಕೈ ನಮಗೆ. ಇವತ್ತು ನೋಡಿ ಎಷ್ಟೋ ಜನ 10 ಎಕರೆ 8 ಎಕರೆ ಹೋಗ್ಸತಿ ಟ್ಯಾಂಕರ್ ಅಲ್ಲಿ ಸಹ 2 ಎಕರೆ ಉಳಿಸ್ಕೊಂತೀವಿ, 2 ಎಕರೆ ಒಳಗೋಗ್ಲಿ ಅನ್ನೋರು ಬಿಟ್ರು ಸರ್. ಅವಾಗ ಅಷ್ಟು ಎಷ್ಟು ಅಟ್ಟು ಇರತ್ತಲ್ಲ ಮಾಡಿ, ಅದಕ್ಕೋಸ್ಕರನೇ ಇಂಥವನ್ನ ಅಳವಡಿಸ್ಕೋಬೇಕು ನಮ್ಮಲ್ಲಿ ಬೆಳೆಗಳು ಬಂದಾಗ. ಈ ಒಪ್ಪಂದ ಕೃಷಿಯಲ್ಲಿ ಈಗ 5 ವರ್ಷ ಕೊಂಡ್ಕೊಂಡ್ಬಿಟ್ಟು ಮತ್ತೆ 30 ವರ್ಷದವರೆಗೂ ಅದು ಮತ್ತೆ ರನ್ನಿಂಗ್ ಆಗಿ ಮತ್ತೆ ರಿನ್ಯೂವಲ್ ಆಗ್ತಾ ಹೋಗುತ್ತೆ ಸರ್. ರೇಟ್ ವೇರಿಯೇಷನ್ ಆಗಿದ್ದನ್ನು ಅವರು ಮತ್ತೆ ಅದ್ ಮೆನ್ಷನ್ ಮಾಡ್ತಾರೆ, ಮೆನ್ಷನ್ ಮಾಡ್ತಾರೆ. ಯಾಕೆಂದ್ರೆ ಅದು ಸುಲಭ ಅಲ್ಲ, ಯಾಕೆಂದ್ರೆ ಎಲ್ಲ ರೈತರಿಗೆ ಆಗ್ಲಿ ಅವ್ರು ಮೋಸ ಮಾಡಕ್ಕೆ ಆಗ್ಲಿ ಇನ್ನೊಂದಾಗ್ಲಿ ಬೇಡ, ರೇಟ್ ಜಂಪ್ ಆದ್ನು ಮತ್ತೆ ಅದನ್ನ ರಿಪೀಟ್ ಮೆನ್ಷನ್ ಮಾಡ್ತಾರೆ. ಆ ಮಾಡಿದಾಗ್ಲೇ ಅವ್ರಿಗೆ ಮತ್ತೆ ರಿಪೀಟ್ ಹೊಸದು ಅವ್ರಿಗೆ ಅದು ಬದುಕಾಗುತ್ತೆ. ಈಗ 30 ರೂಪಾಯಿ ಇದ್ದದ್ದು ನಾಳೆಗೆ 50 ರೂಪಾಯಿ ಆಗ್ಬೋದು, ಅದು ಗೊತ್ತಿಲ್ಲ. ಅದಕ್ಕೋಸ್ಕರ ಅದೇನಾಗುತ್ತೆ 5 ವರ್ಷದಲ್ಲಿ ಅದು ಬೇರೆ ಬೇರೆ ಚೇಂಜ್ ಆಗುತ್ತೆ ಸರ್. ಅಂದ್ರೆ ನಮ್ಮ ರೈತರು ಇದು ಒಂದು ಲಾಭದಾಯಕ ಬೆಳೆ ಆಗಿರೋದ್ರಿಂದ ಹೆಚ್ಚು ಖರ್ಚು ಬರಲ್ಲ, ಆಮೇಲೆ ಇದು ಸಾವಯವದಲ್ಲೇ ಬೆಳಿಬೇಕಂತ ಹೇಳ್ತಾ ಇದ್ರೆ, ಈ ಸಾವಯವದಲ್ಲೇ ಬೆಳಿಬೇಕಂತ ಹೊರಟಾಗ ನಮ್ಮ ರೈತರಿಗೆ ಸಾಕಷ್ಟು ನಾವೆಲ್ಲ ಬೆಳೆಗಳಿಗೆ ನೋಡ್ತೀವಿ ಕೀಟಗಳು ರೋಗ ಬಾಧೆ ಕಂಡು ಬರುತ್ತೆ, ಈ ಬೆಳೆಗಳಿಗೆ ಏನಾದರೂ ಕೀಟ ರೋಗಕ್ಕೆ ಬಾಧೆ ಕಂಡು ಬರುತ್ತೆ, ಅದನ್ನ ಯಾವ ರೀತಿ ಸಾವಯವದಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ? ಖಂಡಿತ ಸರ್, ಅದಕ್ಕೆ ಏನಿಲ್ಲ ಸರ್, ಒಂದ್ ಸ್ವಲ್ಪ ಜ್ಯೂಸು ಬುಡಕ್ ಕೊಡ್ತೀವಿ, ಆಮೇಲೆ ಈ ಅದಕ್ಕೆ ಜಾಸ್ತಿ ಕೀಟನಾಶಕ ಅಂದ್ರೆ ಕಂಬಳಿ ಹುಳ. ಅದಕ್ಕೆ ಕಂಬಳಿ ಹುಳಕ್ಕೆ ಬಂದಾಗ ಅದೇನಾಗುತ್ತೆ, ನಮ್ಮಲ್ಲಿ ನೀಮ್ ಆಯಿಲ್ ಅಂತ ಇರ್ತೀವಿ, ಬೇವಿನೆಣ್ಣೆ. ಬೇವಿನೆಣ್ಣೆ ಒಂದ್ ಸಿಂಪಡಣೆ ಮಾಡಿದ್ರೆ ಇನ್ನೇನೇನು ಬೇಕಿಲ್ಲ ಸರ್, ಅಷ್ಟೇ. ನಮ್ಮಂಗೇನು ಯಾವ ಔಷಧಿ ತಂಬ 4,000-5,000 ತಂಬ ಹೊಡಿ ಅನ್ನೋ ಒಂದು ಪದ್ಧತಿ ಇಲ್ಲ ಇದಕ್ಕೆ. ಅದಕ್ಕೆ ಕಂಬಳಿ ಹುಳ ಒಂದು ಅಟ್ಯಾಕ್ ಮಾಡೋದ್ ಬಿಟ್ರೆ ಇನ್ಯಾವುದು ಬೇರೆದೇ ಯಾವ್ದು ಇಲ್ಲ ಸರ್. ಅಷ್ಟು ಒಂದು ನೀಮ್ ಆಯಿಲ್ ಬರುತ್ತೆ, ಅದು ಬೇವಿನೆಣ್ಣೆ ಅಂತ ಹೇಳ್ತೀವಿ, ಅದನ್ನ ಮಾತ್ರ ಅದಕ್ಕೆ ಸಿಂಪಡಣೆ ಮಾಡೋದು. ಇಷ್ಟೊಂದು ನಿವಾರಣೆ ಮಾಡ್ಕೊಂಡ್ರೆ ಇನ್ಯಾವುದು ಬದುಕಿಲ್ಲ ಸರ್. ಗಿಡಗಳ ಬೆಳವಣಿಗೆಗೆ ರಾಸಾಯನಿಕ ಗೊಬ್ಬರ ಕೊಡಂಗಿಲ್ಲ, ಏನಿದ್ರು ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಎರೆಹುಳ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಈ ತರ ಗೊಬ್ಬರಗಳನ್ನ ಕೊಡ್ತಾ ಹೋಗ್ಬೇಕು. ಕೊಡ್ಬೇಕು ಸರ್. ಅದು ಇದೆಯಲ್ಲ ಸರ್, ನಮ್ಮ ಜೀವಾಮೃತ ಅಂತೀವಲ್ಲ, ಸಾಕಷ್ಟು ಜೀವಾಮೃತನೆ ನಾವು ಕೊಡಿಸ್ತಾ ಇರೋದು ಈಗ ಜಾಸ್ತಿ. ಅಂದ್ರೆ ಏನಾಗುತ್ತೆ ಅಂದ್ರೆ, ಈಗ ಒಬ್ಬೊಬ್ರಿಗೆ ಕೊಟ್ಟಿಗೆ ಗೊಬ್ಬರ ಸಿಗಲ್ಲ, ಅದು ಕಾಸ್ಟ್ ಬಹಳ, ಅಲ್ಲಿಂದ ತಂದು ಟ್ರ್ಯಾಕ್ಟರ್ ಲೋಡ್ ತಂದು ಲೇಬರ್ಗೆ ಹಾಕೋದು ಬಹಳ ಕಷ್ಟ. ಇಲ್ಲಿ ಏನಾಗಿದೆ ಅಂದ್ರೆ, ಇದನ್ನ ಮೂಲ ಹುಡಿಕೊಂಡು ಒಂದ್ ಏನು ಒಂದ್ 1.5 ತಿಂಗಳಿಗೋ 1-2 ತಿಂಗಳಿಗೋ ಆ ಜ್ಯೂಸ್ ಅನ್ನ ಕೊಟ್ರೆ ಸಾಕು, ಏನು 1/2 ಲೀಟರ್ 1 ಲೀಟರ್ ಒಂದು ಗಿಡಕ್ಕೆ ಕೊಟ್ರೆ ಸಾಕು, ಕೊಟ್ರೆ ಸಾಕು. ಏನೊಂದ 300 ಗಿಡ ಅಂದ್ರೆ 1.5 ಡ್ರಮ್ ಒಂದು ನಮ್ ಬ್ಯಾರಲ್ ಆದ್ರೆ ಸಾಕು, ಅದು ನಮ್ಮ 200 ಡ್ರಮ್ 1 ಲೀಟರ್ ಅಲ್ವಾ, ಒಂದು ಅಲ್ಲಿ 300 ಲೀಟರ್ ಆಗುತ್ತೆ. ಏನ್ ಅದೇನು ಅಷ್ಟೊಂದು ಕಷ್ಟ ಅಲ್ಲ ಸರ್. 1-10 ಕೆಜಿ ಸಾಗಣಿ, ಒಂದ್ 10 ಲೀಟರ್ ಗಂಜಲ, 1-2 ಕೆಜಿ ದ್ವಿದಳ ಬಿಟ್ಟು, 1-2 ಕೆಜಿ ಬೆಲ್ಲ, ಎಲ್ಲರ ಒಂದು ಸ್ವಲ್ಪ ಅಂದ್ರೆ ಬೇಲಿ ಜಾಗದೊಂದು ಒಂದು ಕೆ ಜಿ ಮಣ್ಣು ಇಷ್ಟನ್ನ ಹುಡುಕಿದ್ರು ಪದಾರ್ಥನ ಅವ್ರು ಇಡೀ ಭೂಮಿಗೆನೆ ಆರಾಮಾಗಿ ಒಳ್ಳೆ ಊಟ ಉಣಿಸ್ಬೋದು. ನಾವು ಸಾಕಷ್ಟು ಬೇರೆ ಬೇರೆ ಬೆಳೆಗಳು ಬೆಳಿಲಿಕ್ಕೆ ಹೊರಟಾಗ ವರ್ಷಕ್ಕೊಂದ್ ಬೆಳೆ ಎರಡು ಬೆಳೆ ನಾವು ಬೆಳೆಯಬಹುದು. ಇದು ವರ್ಷದಲ್ಲಿ ನಾಲ್ಕು ಬೆಳೆ ಬರೋದ್ರಿಂದ ಲಾಭದಾಯಕ ಅಂತಾರೆ. ಲಾಭದಾಯಕ ಸರ್ ಅಂದ್ರೆ ಎಂತ ಅಂದ್ರೆ ನಮಗೆ ಒಂದು ನಮಗೆ ಮಾಡಿಸಿ ಅಂತ ಭಗವಂತ ಲಕ್ಕಿ ಕೊಟ್ಟಂತ ಒಂದ್ ಬೆಳೆ. ಈಗ ನಾವು ಯಾವ್ದೇ ಇವತ್ತು ಮಾಡ್ತೀನಿ ಅಂದ್ರೂ ಎರೆ ಭೂಮಿಯಲ್ಲಿ ಸರ್ ಎರಡು ಬೆಳೆ. ಈಗ ಈರುಳ್ಳಿ ತಕ್ಕೊಂಡು ಕಡಲೆ ಮಾಡ್ತೀವಿ, ಕಡಲೆ ಬೇಡ ಅಂದ್ರೆ ಜೋಳ ಬೆಳಿತೀವಿ, ಅದು ಅಷ್ಟೇ ನಮಗೆ ಸಾಕಷ್ಟು ಖರ್ಚು ಬರುತ್ತೆ. ಇವತ್ತು ಜೋಳನ ಒಂದ್ ಎಕರೆ ಜೋಳನ ನಾಲ್ಕು ಜನ ಲೇಬರ್ ಕಾಯ್ಬೇಕು. ಏನಕ್ಕೆ? ನಮ್ಮಲ್ಲಿ ಅಕ್ಕಿ ಪಕ್ಷಿ ಕಾಟ. ಅದು ಉಳಿಸ್ಕೊಂಡ್ರು ಉಳಿಸ್ಕೊಂಡ್ರು ಉಳಿಸ್ಕೊಂಡ್ಲಿದ್ರು ಅದು ಇಲ್ಲ ಸರ್, ಬಹಳ ಕಷ್ಟ. ಆಮೇಲೆ ಈರುಳ್ಳಿದ ಏನಾಗಿದೆ, ಮಳೆ ಬಂದ್ರೂ ಕಷ್ಟ, ಮಳೆ ಬರದಂಗಿದ್ರು ಕಷ್ಟ. ಮಳೆ ಬಂದ್ರೆ ಗೆಡ್ಡೆ ಡ್ಯಾಮೇಜ್ ಆಗೋದು, ಮಳೆ ಬರೆದ್ರೆ ಗೆಡ್ಡೆ ಈಗಲ್ಲ. ಈ ತರ ಸವಾಲು ಇದ್ದಾಗ ಬಹಳ ಅಂದ್ರೆ ಏಳಬಾರ್ದು. ಈಗೊಂದು ಐದು ವರ್ಷದಿಂದ ಜನದ ಸವಾಲು ಅಂದ್ರೆ ಏಳ ತೀರದ ಅಂದ್ರೆ ಯಾರಿಗೆ ಬೇಕಪ್ಪ ಅನ್ನೋ ಲೆವೆಲ್ಗೆ ಬೇಡ ಅನ್ನೋದು ಲೆವೆಲ್ಗೆ ನಿಂತು ಬಿಟ್ಟಿದ್ದಾರೆ ಸರ್. ನಾವು ಸುಮಾರು ನಾನು ಹಳ್ಳಿಗೆ ವಿಸಿಟ್ ಕೊಟ್ಟಾಗ ಹೋಗ್ತಾ ಇರ್ತೀನಿ, ಜನ ಸಂಪರ್ಕ ಮಾಡ್ತಾ ಇರ್ತೀನಿ, ಅಲ್ಲೆಲ್ಲ ಸ್ವಲ್ಪ ಕೇಳ್ತಾ ಇರ್ತೀನಿ. ಸರ್ ಬೇಡ ಸರ್, ನಮಗೆ ಆಗಲ್ಲ ಸರ್, ಒಂದೆರಡು ಹಸು ಮಾಡ್ಕೊಂಡು ಜೀವನ ಮಾಡಬೇಕು ಅನ್ನೋ ಲೆವೆಲಿಗೆ ಬಂದಿ ಸರ್ ಅಂತಿದ್ರು. ಈಗ ಮತ್ತೆ ರಿಫಿಟ್ ಹೋಗ ಸರ್ವೆ ಮಾಡಿದಾಗ ಸರ್ ಇಲ್ಲ ಸರ್, ಮೇವು ಕೊಡ್ಲಕ್ಕಲ್ಲ ಸರ್, ಹಿಂಡಿ ಬೂಸ ಕೊಡ್ಲಕ್ಕಲ್ಲ, ಹಸು ಬೇಡ ಸರ್, ಹಸುನು ಮಾರಾಟ ಮಾಡ್ತೀವಿ ಅನ್ನೋ ಲೆವೆಲಿಗೆ ಬಂದಾರೆ. ಎಷ್ಟೋ ಸೆಡ್ಗಳು ಮಾಡಿ ದುಡ್ಡು ಹಾಕಿ ಬಂಡವಾಳ ಹಾಕಿ ಅನುಭವ ಇಲ್ದಾನೆ ಕೈ ಸುಟ್ಕೊಂಡ್ರು ಬಹಳ ಜನ ಇದ್ದಾರೆ ಅಲ್ವಾ. ಅಂತದ್ರ ಜೊತೆಗೆ ಈ ಒಂದು ಬೆಳೆದಲ್ಲಿ ಮಾಡಿದಾಗ ನಮಗೇನು ಸಮಸ್ಯೆ ಅನ್ನೋದಿಲ್ಲ ಸರ್. ಕಳ್ಳರು ಕಾಟಿಲ್ಲ, ಕಿ ಪಕ್ಷಿಗಳು ಕಾಟಿಲ್ಲ, ಆಮೇಲೆ ನೀರಿನ ನಿವಾರಣೆನು ಸ್ವಲ್ಪ ಈಸಿ ಇದೆ, ದುಡ್ಡು ಆದಾಯ ಜಾಸ್ತಿ ಇದೆ ಅಲ್ವಾ. 10 ರೂಪಾಯಿ ಹಾಕಿ 100 ರೂಪಾಯಿನ ತಗಬಹುದು, 100 ರೂಪಾಯಿ ಹಾಕಿ 10 ರೂಪಾಯಿ ತಗೋಕ್ಕಾದ್ರೆ ನಮ್ಮ ರೈತರಿಗೆ ಅಲ್ಲ ಅಂತ ಒಂದು ಸಮಸ್ಯೆಗಳು ನಿವಾರಣೆ ಇದೆ ಸರ್. ಇದು ಒಳ್ಳೆ ಒಂದು ಲಾಭದಾಯಕ ಬೆಳೆ ಮತ್ತೆ ಒಪ್ಪಂದ ಕೃಷಿ ಆಗಿರೋದ್ರಿಂದ ನಮ್ಮ ಒಂದು ಕರ್ನಾಟಕದ ಎಲ್ಲಾ ಜಿಲ್ಲೆಯ ಎಲ್ಲಾ ತಾಲೂಕಿನ ರೈತರು ಆಸಕ್ತಿ ತೋರಿಸಿದ್ರೆ ಬೆಳೆಯಬಹುದಾ? ಖಂಡಿತ ಸರ್. ಅದು ಅಂದ್ರೆ ಹೆಂಗಿದೆ ಅಂದ್ರೆ 10,000 ಹೆಕ್ಟೇರ್ ಮಾತ್ರ ಸೀಮಿತ ಇದೆ ನಮ್ಮ ಕರ್ನಾಟಕಕ್ಕೆ. ಅದು ಲಿಮಿಟ್ ಸರ್, ಮತ್ತೆ ಕೊಡಲ್ಲ ಅಂತ ಒಂದು ಸನ್ನಿವೇಶ ಇದೆ ಈಗ. ಯಾಕೆಂದ್ರೆ ಹೆಚ್ಚಿಗೆನ ಕೊಡಲ್ಲ, ಒಬ್ಬ ರೈತರಿಗೆ 1 ಎಕರೆ ಆಸಕ್ತಿ, ಅದು ಸಾವಯವದಲ್ಲಿ ಮಾಡ್ತೀವಿ ಅಂದ್ರೆ ಮಾತ್ರ, ಕೆಮಿಕಲ್ ಬಳಸ್ತೀವಿ ಅಂದ್ರೆ ಅವ್ರಿಗೂ ಇಲ್ಲ ಸರ್, ಅದು ಕೊಡದೇ ಇಲ್ಲ, ಒಪ್ಪಂದ ಇಲ್ಲ. ಸಾವಯವದಲ್ಲಿ ಮಾಡ್ತೀನಿ, ನನಗೆ ಆಸಕ್ತಿ ಇದೆ, ಅದ್ರ ಬಗ್ಗೆ ನನಗೆ ಸ್ವಲ್ಪ ಒಲವಿದೆ ಅಂದ್ರೆ ಮಾತ್ರ ಕೊಡ್ತಾರೆ, ನೀವು ಯಾವ್ದೇ ಕಾರಣಕ್ಕೂ ಕೆಮಿಕಲ್ ಬಳಸ್ತೀನಿ ಅಂದ್ರೂ ಕೊಡಲ್ಲ. ಪ್ರಾರಂಭದಲ್ಲಿ ಒಬ್ಬ ರೈತ 93,000 ಕಟ್ಟಬೇಕ? 93,000 ಸರ್, ಅಂದ್ರೆ ಗೊಬ್ಬರ ವಿತ್ತು ಸಸಿ ಸಸಿಗಳಿಗೆ ಎಲ್ಲ ಎರಡು ಸೇರಿ. ಉಳಿದ್ರದೆಲ್ಲ ನಾಟಿ ಮಾಡೋದು ಬೇರೆ ಎಲ್ಲ, ಅದು ನಮ್ಮ ರೈತರಂದು. ಅದ್ರಲ್ಲಿ ಏನಿದೆ ಅಂದ್ರೆ ಇವತ್ತು ನಮ್ಮ ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಿದೆ, ಒಂದು ಅರಣ್ಯ ಏನು ಒಂದು ಸಸಿ ಗುಂಡಿ ಹೊಡೆದಕ್ಕೆ ಸಸಿ ನೆಟ್ಟಿದ್ಕೆ ಒಂದು ನಮಗೆ ಒಂದು ಇಷ್ಟು ಫಿಕ್ಸ್ ಇದೆ, ಎನ್ಆರ್ಐಜಿ ಅಲ್ಲಿ ತಗಬಹುದು. ಆ ಒಂದು ಸಬ್ಸಿಡಿ ಇದೆ, ಆ ಒಂದು ಸ್ಕೀಮ್ ಅನ್ನು ಈ ಕಂಪನಿ ಒಳಗೆ ಆಫೀಸಿಗೆ ಅಪ್ಲೈ ಮಾಡೋ ಒಂದು ಕೆಲಸನು ಈಗ ಮಾಡಬೇಕು ಅಂತ ಪ್ಲಾನ್ ಹಾಕಿದ್ದಾರೆ ಸರ್, ಮಾಡಿದ್ದಾರೆ. ಯಾಕೆಂದ್ರೆ ಒಂದು 40,000-45,000 ಬಂದ್ರೂ ಸಾಕಾಗತ್ತಲ್ಲ, ಅವ್ರದ್ದು ಅದು ಒಂದು ಯಾವ್ದೋ ಒಂದು ಕೆಲಸಕರ ಬರುತ್ತೆ ಅವ್ರಿಗೆ, ರೈತರಿಗೆ ಅಲ್ವಾ. ಒಟ್ಟಾರಿಯಾಗಿ ನಾವು ನೋಡ್ಬೇಕಂದ್ರೆ ನಮ್ಮ ರೈತರು ಬೇರೆ ಬೇರೆ ಬೆಳೆಗಳು ಬೆಳೆದು ಕೈ ಸುಟ್ಕೊಳ್ಳೋದಕ್ಕಿಂತ ಯಲ್ಸಿನ ಬೆಳೆ 1 ಎಕರೆಯಲ್ಲಿ ಬೆಳೆದು ಹೆಚ್ಚು ಅನುಕೂಲ ಅಂತ. ಖಂಡಿತ ಖಂಡಿತ. ಈಗ ನಾವೊಂದು 500 ಗುಣೆ ನಮ್ಮ ಅಡಿಕೆ ಒಳಗೆ 500 ಗುಣೆ ಬಾಳೆ ಹಾಕ್ತೀವಿ ಸರ್ ಅಲ್ವಾ. ಬಾಳೆ ಹಾಕಿ ಕರೆಕ್ಟ್ ಆಗಿ ನಮಗೆ ಒಳ್ಳೆ ಗೊನೆ ಕಟಾವಿ ಬರೋ ಟೈಮ್ ಸರ್, ಮೊನ್ನೆ ಮಳೆಯಲ್ಲಿ ಸಿಕ್ಕಾಬಟ್ಟೆ ಒಂದು ಸರ್ವನಾಶ ಹೋಯ್ತು. ಮತ್ತೆ ಯಾರಿಗೆ ಹೇಳ್ತಾರೆ, ಯಾರಿಗೆ ಕಂಪ್ಲೇಂಟ್ ಕೊಡ್ತಾರೆ? ಈಗ ನಾವು ಹಿಂಗ್ ಹೋದಾಗ ನಮ್ಮಲ್ಲಿ ನಾವು ಬಂದದ್ದು ಪುಣ್ಯ, ನಾವು ಅಳವಡಿಸ್ಕೊಂಡದೆ ಪುಣ್ಯ, ನಾವು ಮಾಡಿದ್ದೆ ಪುಣ್ಯ, ನಾವು ಕೊಂಡದ್ದೆ ಪುಣ್ಯ. ನಂಗೆ ಯಾರಿಗೂ ಇವತ್ತೇನಾಗಿದೆ, ನಾವು ಏನನ್ನ ಭದ್ರವಾಗಿ ಬೆಳೆ ಬೆಳಿಬೇಕು, ನಮಗೆ ಅನಾಹುತ ಆಗದಂಗೆ ಏನ್ ಬೆಳಿಬೇಕು ಅನ್ನೋದು ಫಸ್ಟ್ ನಾವು ಈಗ ಯೋಚನೆ ಮಾಡ್ಬೇಕಾಗತ್ತೆ. ಇದು ಯಾವ್ದು ಅನಾಹುತ ಆಗದಂತ ಕೆಲಸ ಸರ್ ಅಲ್ವಾ. ಇದು ಹಲಸಿನ ಕೃಷಿ ಒಳ್ಳೆ ಲಾಭದಾಯಕ ಆಗಿರೋದ್ರಿಂದ ಸಾಕಷ್ಟು ಜನ ಆಸಕ್ತಿ ತೋರಿಸಬಹುದು. ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬಹುದು? ಖಂಡಿತ ಸರ್, ಫೋನ್ ನಂಬರ್ ಇದೆಯಲ್ಲ, ಆ ಫೋನ್ ನಂಬರ್ ನ ಬೇಕಾದ್ರೆ ಯಾವಾಗ್ಲೂ ನಿರಂತರವಾಗಿ ನಮಗೆ ಕಾಲ್ ಮಾಡಿ, ಅದ್ರ ಬಗ್ಗೆ ಚರ್ಚೆ ಮಾಡಿ, ಆಮೇಲೆ ನಿಮಗೆ ಎಲ್ಲಿ ಬೇಕೋ ಅಲ್ಲಿಗೆ ಯಾವ ರೈತರ ತಕ್ಕ ಜನಕ್ಕೂ ಅಲ್ಲಿಗೂ ಹೋಗಿ ನೋಡ್ಕೊಂಬರಂತ ಮಾಡಿ, ತೊಂದರೆ ಇಲ್ಲ. ನಾವೇನ್ ಪೋರ್ಸ್ ಏನ್ಗೆ ಮಾಡಿ ಅಂತಲ್ಲ, ಈ ತರ ವ್ಯವಸ್ಥೆ ಇದೆ, ಖರ್ಚಿಲ್ದಂಗೆ ಬೆಳೆ ಬೆಳಕೊಳ್ಳೋದ ವ್ಯವಸ್ಥೆ ಇದೆ. ಮತ್ತೆ ಮಾಡಿರೋಂತ ತೋಟಗಳಿಗೆ ಭೇಟಿ ಕೊಟ್ಟು ನೋಡಿ ಅವ್ರ ಅನುಭವಗಳನ್ನ ಪಡ್ಕೊಂಡು. ಖಂಡಿತ ಮಾಡಬಹುದು. ಅದಕ್ಕೇನ ಸರ್ ಯಾವ್ದಿರ್ಲಿ ಸರ್, ಇವತ್ತೇನು ಮುಚ್ಚಿ ಮರೆ ಇಲ್ಲಲ್ಲ ಸರ್. ಈಗ ಇವತ್ತು ರೈತ ಮಾಡಕ್ ಹೊರಟನ್ನು ಬೇರೆ ಜನ ಬಿಡಲ್ಲ. ಯಾಕೆಂದ್ರೆ ಒಬ್ಬ ರೈತರಿಗೆ ಬಹಳ ಆಸಕ್ತಿ ಇರುತ್ತೆ, ಮಾಡಬೇಕು ಅಂತ ಹೊರಡ್ತಾನೆ. ಏ ಬುದ್ಧಿ ಇದೆಯಾ, ಹಂಗಾಗಿತ್ತು ಹಿಂಗಾಗಿತ್ತು, ಅಲ್ಲೇನೋ ಸಮಸ್ಯೆಗಳಿಗೆ ಸೃಷ್ಟಿ ಮಾಡಿದಾಗ ಆವ ರೈತರಿಗೂ ಬಹಳ ಬಹಳ ಹಿನ್ನಡೆ ಆಗುತ್ತೆ. ನಾವು ಅಲ್ಲಿ ದುಡಿಯಕ್ಕೂ ಆಗ್ತಾ ಇಲ್ಲ, ಈ ಕಡೆ ಮಾಡಕ್ಕೂ ಆಗ್ತಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದ್ದಾಗ ಬೇಡ, ಇವತ್ತು ಸಾಕಷ್ಟು ಜಾಗ ಇದೆ, ಸಾಕಷ್ಟು ಪ್ರಪಂಚ ಇದೆ, ಸಾಕಷ್ಟು ಜನ ಇದ್ದಾರೆ. ಆಮೇಲೆ ಒಂದು ರೂಟ್ ಇದೆ, ಒಳ್ಳೆ ರೂಟ್ ಇದೆ, ಅಲ್ಲೋಗಿ ನೋಡ್ಕೊಂಡು ಮಾಡೋ ಅಂತ ಪದ್ಧತಿನ ಅಳವಡಿಸ್ಕೊಳ್ಳಿ. ಯಾರು ಏನು ಈಗ ನಾವು ಹೇಳಿದ ತಕ್ಷಣ ಮಾಡ್ರಿ, ಹೇಳಿದ ತಕ್ಷಣ ಬಿಡ್ರಿ ಅನ್ನೋದೇ ಅಲ್ಲ. ಇವತ್ತು ನಮಗೆ ಒಪ್ಪಂದ ಕೃಷಿ ಏನು ವಸ್ತಲ್ಲ ರೈತರಿಗೆ. ಮೊದಲೆಲ್ಲ ಸಾಕಷ್ಟು ಈ ಮೆಡಿಸಿನ್ ಸೌತೆ ಇದರಲ್ಲಿ ಒಪ್ಪಂದ ಕೃಷಿ ಮಾಡ್ತಾ ಇದ್ರು. ಈ ತಾಳೆ ಬೆಳೆಯಲ್ಲೂ ಸಾಕಷ್ಟು ಒಪ್ಪಂದ ಕೃಷಿಗಳು ಮಾಡ್ಕೊಂಡು ಮಾಡ್ತಾ ಇದ್ರು ರೈತರು. ಹೌದೌದು, ಹಂಗಾಗ್ಬಿಟ್ಟು ಈಗ ಇವತ್ತು ಸರ್ ಇದೆಯಲ್ಲ ಮೆಡಿಸಿನ್ ಸೌತೆ, ಇವತ್ತು ಇದೆಯಲ್ಲ ಸರ್, ಕಂಪ್ನೇರ ಬಂದು ಅದನ್ನು ಕೊಯ್ಲು ತಗೊಂಡು ಹೋಗ್ತಾರೆ. ಚಂಡವು ಇದೆಯಲ್ಲ ಸರ್, ಚಂಡವು ಸಹ ಒಪ್ಪಂದ ಕೃಷಿ ಇದೆ. ಬೇರೆ ಬೆಳೆಗಳು ಬೆಳ್ಕೊಂಡಾಗ ಮಾರ್ಕೆಟ್ ನ ನಾವೇ ಹುಡುಕ್ಬೇಕಾಗತ್ತೆ. ಇದು ಯಾವ್ದೇ ಮಾರ್ಕೆಟ್ ನ ಹುಡುಕ ಅವಶ್ಯಕತೆ ಇಲ್ಲ. ಇಲ್ಲ ಇಲ್ಲ, ನೇರವಾಗಿ ನಾವು ಧೈರ್ಯವಾಗಿರ್ತೀವಿ, ಒಂದು ಫಿಕ್ಸ್ ಇರ್ತೀವಿ, ಒಂದು ರೇಟ್ ಇದೆ. ಆಮೇಲೆ ಒಂದು ಎಲ್ಲದಷ್ಟೇ ಅಲ್ಲ ಸರ್, ನಮಗೆ ಗೊತ್ತು ಒಂದು ಹಾಲಾಗ್ತದೆ ಕೆಎಂಎಫ್ಗೆ ಅಂದ್ರೆ ಒಂದೇ ರೇಟ್ ಅಲ್ಲ. ಪ್ರೈವೇಟ್ ಅಲ್ಲಿ ಅಂದ್ರೆ ಇವತ್ತೇನ್ ರೇಟ್ ಮಾಡ್ತಾನೋ, ನಾಳೆಗೆ ಏನ್ ರೇಟ್ ಮಾಡ್ತಾನೋ ಅಂತ ಸ್ವಲ್ಪ ಗೊಂದಲ ಇರುತ್ತೆ. ಇದು ಕೆಎಂಎಫ್ ಅಲ್ಲಿ ಒಂದೇ ರೇಟ್ ಅಲ್ಲೇ ನಾವು ಆಯ್ ಬಿಡಪ್ಪ, ಇಷ್ಟಿಗೆ ಇಷ್ಟು ಹಾಲಾಗ್ತಿವಿ, ಇಷ್ಟು ನಮಗೆ ದುಡಿಮೆ ಬರುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಇರುತ್ತಲ್ವಾ. ಬೈರೇಶ್ ಅವರು, ಈ ಕಾರ್ಯಕ್ರಮ ಕೇಳಂತ ರೈತರು ಏನಾದರೂ ಈ ವಿಷಯದ ಬಗ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಸರ್. 9488333 9488666 ಅಂದ್ರೆ ಇದು ನಾನು ಯಾಕೆ ಇಷ್ಟಪಡ್ತೀನಿ ಅಂದ್ರೆ ಕೆಮಿಕಲ್ ಆಗಿ ಮಾಡೋದಾಗಿದ್ರು ನಾನು ಇಷ್ಟಪಡ್ತಿರ್ಲಿಲ್ಲ ಸರ್, ಅದ್ರ ಬಗ್ಗೆನೂ ನಾವು ತಿಂಕೆ ಮಾಡ್ತಿರ್ಲಿಲ್ಲ. ಸಾವಯವ ಬೆಳೆಯೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ ಮತ್ತೆ ಯಶಸ್ವಿಯಾಗಿ ಬೆಳೆನೂ ಬರುತ್ತೆ. ಆಮೇಲೆ ಒಪ್ಪಂದ ಇರೋದ್ರಿಂದ ನಾನು ಬಹಳ ಇಷ್ಟಪಟ್ಟಿವಿ ಅದರಿಂದ ಇಲ್ಲಿ. ಅದು ಯಾವ್ದೇ ಕಾರಣಕ್ಕೂ ಯಾವ್ದೇ ಮಿಕ್ಸ್ ತೋಟದಲ್ಲಿ ಬೆಳೆಯಂತದಲ್ಲ ಸರ್, ಖಾಲಿ ಜಮೀನಲ್ಲಿ ಬೆಳೆಯಂತ ಪದ್ಧತಿ ಇದು. ಯಾಕೆಂದ್ರೆ ಒಬ್ಬರು ತೋಟದಲ್ಲಿ ಹಾಕ್ಬೇಕು ಅಂತಿದ್ರು ಸರ್, ಗೋಡ್ಮೆ ಮಾಡ್ತೀವಿ, ಆಮೇಲೆ ಯಾವ್ದೋ ಒಂದು ಜಾಯಿಕಾಯಿ ಮಾಡ್ತೀವಿ ಅಂತಾರಲ್ಲ, ಆತರ ಬೇಡ, ಖಾಲಿ ಭೂಮಿಯಲ್ಲಿ ಮಾಡೋಂಥದ್ದು. ರೈತ ಬಂದವರೇ, ಹಲಸಿನ ಕೃಷಿಯ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತ ಬಂದವ್ರಿಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಬೈರೇಶ್ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9383771186. ಬಹಳ ಸಂತೋಷ ಬೈರೇಶ್ ಅವರ, ಇದುವರೆಗೂ ನೀವು ಈ ಹಲಸಿನ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆಗೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳು ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ನಿಮಗೂ, ಆಕಾಶವಾಣಿಗೂ ಕೂಡ, ನಮ್ಮ ಕಡೆಯಿಂದ ನಮ್ಮ ತಂದೆ ತಾಯಿ ಕಡೆಯಿಂದ ನಿಮಗೂ ನಮಸ್ತೆ ಸರ್. ರೈತ ಬಾಂಧವರೇ, ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹಲಸಿನ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಜಿ ಒಡೇರಹಳ್ಳಿಯ ಪ್ರಗತಿಪರ ಕೃಷಿಕ ಬಿವಿ ಬೈರೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕೇಳುಗರೆ, ನೀವು ಅಡಿಕೆ ಬೆಳೆಗಾರರೇ ಇಲ್ಲ ಅಡಿಕೆ ಬೆಳೆಗಾರರಾಗಬೇಕೆನ್ನುವ ಆಸೆ ಇದೆಯಾ? ಹಾಗಾದರೆ ಅಡಿಕೆ ಬೆಳೆಗಾರರಿಗೆ ಇರುವ ವಿವಿಧ ರೀತಿಯ ಸಾಲ ಸೌಲಭ್ಯಗಳು, ಸದಸ್ಯರ ಕ್ಷೇಮಾಭಿವೃದ್ಧಿಗೆ ಇರುವ ವಿವಿಧ ಸೌಲಭ್ಯಗಳು ಹಾಗೂ ಗೋದಾಮು ಮತ್ತು ವಿಶೇಷ ಸೌಲಭ್ಯಗಳನ್ನು ತಿಳಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಅಡಿಕೆ ಅರಿಕೆ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯು ಪ್ರತಿ ಸೋಮವಾರ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಹಾಸನ, ಮಂಗಳೂರು ಹಾಗೂ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ಒಂದು ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ರೈತ ಬಾಂಧವರೇ, ಇದೀಗ ಹವಾಮಾನ ವರದಿ. ಚಿತ್ರದುರ್ಗ, ದಾವಣಗೆರೆ, ಚಿಂತಾಮಣಿ, ಮೈಸೂರು ಮತ್ತು ಶಿವಮೊಗ್ಗಗಳಲ್ಲಿ 34°C -37°C ತಾಪಮಾನ ಕಂಡುಬಂದಿದೆ. ಹಾಗೆ ಉತ್ತರ ಒಳನಾಡಿನ ಕರ್ನಾಟಕದ ಹಾವೇರಿಯಲ್ಲಿ ಗರಿಷ್ಠ ತಾಪಮಾನದಲ್ಲಿ ಗಮನಾರ್ಹವಾದಂತಹ ಕುಸಿತ ಕಂಡುಬಂದಿದೆ. ರಾಜ್ಯದ ಅತಿ ಹೆಚ್ಚು ಉಷ್ಣಾಂಶ 43.2°C ಕಲಬುರಗದಲ್ಲಿ ದಾಖಲಾಗಿದೆ. ಇನ್ನು ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ವಿಶೇಷವಾಗಿ ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಬೆಳಗಾವಿ, ವಿಜಯನಗರ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ 1 or 2 ಸ್ಥಳಗಳಲ್ಲಿ ಹಗುರದಿಂದ ಮಧ್ಯಮ ಮಳೆ, ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ಇನ್ನು ನಾಳೆ 25/4/2025 ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಗುಡುಗು ಸಹಿತ ಅಥವಾ ಹಗುರದಿಂದ ಮಧ್ಯಮ ಮಳೆ ಬಿರುಗಾಳಿಯೊಂದಿಗೆ ಮಳೆಯಾಗುವ ಸಾಧ್ಯತೆ ಇದೆ. ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಮುಖ್ಯವಾಗಿ ಸ್ಪಷ್ಟ ಆಕಾಶ, ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 35°C ~23°C ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ ಎಂದು ಈ ಮೂಲಕ ಹವಾಮಾನ ವರದಿ ತಿಳಿಸಿದೆ. ಇದುವರೆಗೂ ಹವಾಮಾನ ವರದಿ ಕೇಳಿದಿರಿ. ಕಿಸಾನ್ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಜನಪದ ಗೀತೆ. ಜೀನಾವ ಬಿಗಿದೂನ್ ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದೂನ್ ಜೀನಾವ ಬಿಗಿದೂನ್ ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ತೊತ್ತಿಡುವೆ ಅಂಗ್ಲಾಕ್ಕೆ ಆಳಿಡುವೆ, ಗಂಗ್ಲಾಕ್ಕೆ ತೊತ್ತಿಡುವೆ. ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದೂನಿ ಜೀನಾವ ಬಿಗಿದೂನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ರೈತರೇ, ಇದುವರೆಗೂ ಜನಪದ ಗೀತೆ ಕೇಳಿದಿರಿ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಮಾರುಕಟ್ಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 5,825 ಗರಿಷ್ಠ 5,825, ಹತ್ತಿ 6,239 6,469, ಅಲಸಂದೆ ಕೌಫಿಯಾ 5,066 ಗರಿಷ್ಠ 5066, ಹಾಗೆ ಜೋಳ ಹೈಬ್ರಿಡ್ ಜೋಳ 1981 2251, ನವಣೆ ಪ್ರತಿ ಕ್ವಿಂಟಾಲ್ಗೆ 2716 to 3086, ರಾಗಿ ಹೈಬ್ರಿಡ್ ಪ್ರತಿ ಕ್ವಿಂಟಾಲ್ಗೆ 3045 to 3201 ರೂಪಾಯಿಗಳು. ಇನ್ನು ಚಿತ್ರದುರ್ಗದ ಮಾರುಕಟ್ಟೆಯಲ್ಲಿ ಹತ್ತಿ DCH ಪ್ರತಿ ಕ್ವಿಂಟಾಲ್ಗೆ 3678 to 8290 ರೂಪಾಯಿಗಳು. ಚನ್ನಗಿರಿ ಮಾರುಕಟ್ಟೆಯಲ್ಲಿ ಅಡಕೆ ರಾಶಿ ಪ್ರತಿ ಕ್ವಿಂಟಾಲ್ಗೆ 55169 ರೂಪಾಯಿಗಳಿದ್ದ